ಹಾಗೂ ಸುದರ್ಶನ ರೆಡ್ಡಿ ಮಧ್ಯೆ ಸ್ಪರ್ಧೆ. ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರದಿಂದ 97,813 ಕೋಟಿ ರೂಪಾಯಿ ಅನುದಾನ ವೆಚ್ಚ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಕಾರ್ಯಕ್ರಮ ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕೃಷಿ ರಂಗದಲ್ಲಿ ಪ್ರಧಾನಮಂತ್ರಿ ಕಿರು ಆಹಾರ ಘಟಕಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಕುರಿತು ನೀರಜ ಕೆಜಿ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಘಟಕಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ PMFME ಯೋಜನೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಈ PMFME ಯೋಜನೆಗೆ ಸಂಬಂಧಪಟ್ಟ ಕೊಡಗು ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಾದಂಥ ನೀರಜ ಕೆಜಿ ಅವರು. ನಮಸ್ಕಾರ ನೀರಜ ಅವರು. ನಮಸ್ತೆ ಸರ್. ಮೊದಲಿಗೆ ಈ PMFME ಅಂತ ಒಂದು ಯೋಜನೆ ಇದೆಯಲ್ಲ, ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಘಟಕಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಅಂತ, ಈ ಯೋಜನೆ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಾ? ಸರ್, ಈ ಯೋಜನೆಯು 2021 ಶುರು ಆಗಿದೆ. ಮೊದಲಿಗೆ 5 ವರ್ಷ ಅಂತ ಹೇಳಿ ಅದು ಇಂಟ್ರೊಡ್ಯೂಸ್ ಆಗುತ್ತೆ. ಮತ್ತೆ ಅದರದ್ದು ವ್ಯಾಪ್ತಿ ಆಗಲಿ, ಅದರದೊಂದು ಬೆನಿಫಿಟ್ಸ್ನ ತಗೊಳ್ಳುವಂಥ ಅಪ್ಲಿಕೇನ್ಸ್ ಆಗಲಿ ಜಾಸ್ತಿ ಇದ್ದರಿಂದ ಈ ವರ್ಷವೂ ಅದು ಎಕ್ಸ್ಟೆಂಡ್ ಆಗಿರುತ್ತೆ. 2025-26 ಇದೆ ಈ ವರ್ಷವೂ. ಸೊ ಇದರಲ್ಲಿ ಏನು ಅಂತ ಹೇಳಿದ್ರೆ, ಯಾರ್ಯಾರು ಆಹಾರ ಸಂಸ್ಕರಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ, ಅವರಿಗೆ ನಾವು ಆಹಾರ ಸಂಸ್ಕರಣೆ ಉದ್ಯಮವನ್ನು ಯಾವ ರೀತಿಯಲ್ಲಿ ಶುರು ಮಾಡಿ ಯಾವ ಮಿಷಿನರೀಸ್ ಆಗ್ಬೋದು, ಟೆಕ್ನಾಲಜೀಸ್ ಯಾವ್ದು ಯೂಸ್ ಮಾಡೋದಂತ ಆಗ್ಬೋದು, ಅಥವಾ ಅದನ್ನು ಮುಂದೆ ತಗೊಂಡೋಗಿ ಒಂದು ನಿಯಮಬದ್ಧವಿಕೆ ಸ್ಕೀಮ್ ಹೇಳುವಾಗೆ ನಿಮಗೆ ಅದರಲ್ಲಿ FSSAI ಲೈಸೆನ್ಸ್ ತಗೊಳ್ಬೇಕು. ತುಂಬ ಜನರು ಆಹಾರ ಸಂಸ್ಕರಣೆಯಲ್ಲಿ ತೊಡಗಿಸ್ಕೊಂಡಿರ್ತಾರೆ, ಬಟ್ ಟೆಕ್ನಾಲಜಿ ಅಂದರೆ ಏನು ಅಂತ ಗೊತ್ತಿರಲ್ಲ, ಅಥವಾ FSSAI ಲೈಸೆನ್ಸ್ ಯಾವ ರೀತಿ ತಗೊಳ್ಳೋದು ಅಂತ ಗೊತ್ತಿರಲ್ಲ, ಉದ್ಯಮ ರಿಜಿಸ್ಟ್ರೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳೋದು ಗೊತ್ತಿರಲ್ಲ. ಸೊ ನಾವು ಈ ಸ್ಕೀಮಲ್ಲಿ ಅದರೆಲ್ಲರ ಜೊತೆಗೆ 50% ಸಹಾಯಧನವನ್ನು, 35% ಸೆಂಟ್ರಲ್ ಗೌರ್ಮೆಂಟ್ ಅಂದ 15% ರಾಜ್ಯ ಸರ್ಕಾರದಿಂದ ಇರುತ್ತೆ, 50% ಸಬ್ಸಿಡಿ ಇಲ್ಲ 15 ಲಕ್ಷ, ಯಾವ ಜಾಸ್ತಿ ಇರುತ್ತೆ ಗರಿಷ್ಠ 15 ಲಕ್ಷದಷ್ಟು ಸಬ್ಸಿಡಿಯನ್ನು ಕೊಡಲಾಗ್ತದೆ ಸರ್. ಅಂದ್ರೆ ಈ ಆಹಾರ ಸಂಸ್ಕರಣೆಗೆ ಸಂಬಂಧಪಟ್ಟಂತ ಒಂದು ಯೋಜನೆ ಅಂತ ಹೇಳ್ಬೋದು. ಹೌದು ಹೌದು. ಅಂದ್ರೆ ಮೌಲ್ಯವರ್ಧನೆ ಆಗಬೇಕು, ಯಾವುದೇ ಒಂದು ಆಹಾರ ಇರ್ಬೋದು ಅದರಲ್ಲಿ ವ್ಯಾಲ್ಯೂ ಎಡಿಷನ್ ಮೌಲ್ಯವರ್ಧನೆ ಆಗಬೇಕು. ಫಾರ್ ಎಕ್ಸಾಂಪಲ್ ನಾವು ಅಣಬೆಯನ್ನೇ ತಗೊಳ್ಳೋಣ, ಅದು ಇರೋದು ಅದಕ್ಕೆ ನಮಗೆ ಶೆಲ್ಫ್ ಲೈಫ್ ಅಂದ್ರೆ ಅದನ್ನು ನಾವು ದಿನನಿತ್ಯ ಯೂಸ್ ಮಾಡಿದ್ರೆ 1 ದಿನ ಮ್ಯಾಕ್ಸಿಮಮ್ 2 ದಿನ. ನೆಕ್ಸ್ಟ್ ಅದನ್ನು ಹೇಗೆ ನಾವು ಮೌಲ್ಯವರ್ಧನೆ ಮಾಡೋದು, ಅದನ್ನು ಡ್ರೈ ಮಾಡಿ ಪೌಡರ್ ಮಾಡೋದಾಗ್ಬೋದು, ಇಲ್ಲ ಉಪ್ಪಿನಕಾಯಿ ಹಾಕೋದಾಗ್ಬೋದು, ವ್ಯಾಲ್ಯೂ ಎಡಿಷನ್ ಆಗಿ ರಸಂ ಪೌಡರ್ ಮಾಡೋದಾಗ್ಬೋದು. ಸೊ ಇಂಥದ್ರಲ್ಲೆಲ್ಲ ನಾವು ಅದಕ್ಕೆ ಒಂದು ಟ್ರೈನಿಂಗ್ ಆಗ್ಬೋದು, ಅದನ್ನು ಹೇಗೆ ತಗೊಂಡು ಅದಕ್ಕೆ ಯಾವ್ಯಾವ ಮಿಷಿನರೀಸ್ ಬರುತ್ತೆ, ಯಾವ್ಯಾವ ಟೆಕ್ನಾಲಜೀಸ್ ಬರುತ್ತೆ ಅಂತ ಹೇಳೋದನ್ನ ನಾವು ಹೆಲ್ಪ್ ಮಾಡ್ತೀವಿ ಸರ್. ಅಂದರೆ ಮುಖ್ಯವಾಗಿ ತಾವು ಹೇಳೋದು ನೋಡಿದರೆ ಅಣಬೆ ಉತ್ಪಾದನೆ ಮಾಡೋದೇ ಈ ಯೋಜನೆ ಅಡಿಯಲ್ಲಿ ಬರಲ್ಲ. ಅಣಬೆ ಉತ್ಪಾದನೆ ಆದಮೇಲೆ ಅದನ್ನು ನಾವು ರಸಂ ಪೌಡ್ರ್ ಮಾಡೋದು ಅಥವಾ ಉಪ್ಪಿನಕಾಯಿ ಮಾಡೋದು ಹೀಗೆ ಬೇರೆ ಬೇರೆ ಪದಾರ್ಥಗಳನ್ನಾಗಿ ತಯಾರು ಮಾಡಿದಾಗ ಈ ಯೋಜನೆ ಅಡಿಯಲ್ಲಿ ಬರುತ್ತೆ. ಹೌದು. ನೇರವಾಗಿ ಅಣಬೆನೆ ಬರೋದಿಲ್ಲ ಅಂತೀರಿ? ಅಣಬೆನೆ ಬೆಳೆಯುವುದು ಬರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾವು ಕಾಫಿ, ಕಾಫಿ ಬೆಳೆಯುವಂಥದ್ದು ಬರೋದಿಲ್ಲ. ಕಾಫಿನ ನೀವು ರೋಸ್ಟ್ ಮಾಡಿ ಪೌಡರ್ ಮಾಡಿ ಅದನ್ನು ಪ್ಯಾಕಿಂಗ್ ಮಾಡಿ ಮಾಡ್ತೀರಾ, ಇಲ್ಲ ಫರ್ಮೆಂಟೇಷನ್ ಮಾಡಿ, ಈಗ ಫರ್ಮೆಂಟೇಷನ್ ಕಾಫೀಸ್ ಅಲ್ಲ ಈಗ, ಅದನ್ನು ಮಾಡಿ ನೀವು ನಿಮ್ಮ ಬ್ರ್ಯಾಂಡ್ ಅಂಡರಲ್ಲಿ ಸೇಲ್ ಮಾಡ್ತೀರಾ ಅಂತ ಹೇಳಿದ್ರೆ ಅಂಥದ್ದು ಕವರ್ ಆಗುತ್ತೆ ಸರ್. ಇದು ಅಂದರೆ ಮೂಲ ಕೃಷಿ ಕಚ್ಚಾ ಪದಾರ್ಥವನ್ನು ಗ್ರಾಹಕರು ಬಳಸುವಂಥ ಪದಾರ್ಥಗಳಾಗಿ ಪರಿವರ್ತನೆ ಮಾಡೋದು, ಸಂಸ್ಕರಣೆ ಮಾಡೋದು ಈ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಘಟಕಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಅಡಿಯಲ್ಲಿ ಬರುತ್ತೆ. ಹೌದು. ಅಂದರೆ ಸಾಧಾರಣವಾಗಿ ನಮ್ಮಲ್ಲಿ ಸಾಕಷ್ಟು ಈ ಆಹಾರದ ಕೈಗಾರಿಕೆಗಳನ್ನು ನಾವು ನೋಡ್ತೀವಿ, ಆದರೆ ಅವು ನಿಯಮಬದ್ಧವಾಗಿರೋದಿಲ್ಲ. ಹೌದು, ತಾವು ತಿಳಿಸಿದಾಗೆ ಅದಕ್ಕೆ ಬೇಕಾದಂಥ ಪರವಾನಿಗೆ, ಗುಣಮಟ್ಟದ ಪರೀಕ್ಷೆ, ನೋಂದಣಿ ಇದ್ಯಾವುದೂ ಇರೋದಿಲ್ಲ. ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ ಕರೆಕ್ಟ್ ಆದ ಮಿಷಿನರೀಸ್. ಈಗ ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ, ನಮ್ಮಲ್ಲಿ ಈಗ ಗಾಂಧಾರಿ ಮೆಣಸು ಇದೆ ಸರ್, ತುಂಬ ನಾವು ಆರ್ಟಿಕಲ್ಸ್ ಅಥವಾ ಎಲ್ಲರೂ ಹೇಳ್ಬೋದು ನಮ್ಮಲ್ಲಿ ಗಾಂಧಾರಿ ಮೆಣಸು ನಾವು ಬೆಳೀತಾ ಇದ್ದೀವಿ, ನಮಗೆ ಮಾರ್ಕೆಟ್ ಸಿಗ್ತಾ ಇಲ್ಲ ಅಂತ. ಯಾಕಂದರೆ ಅದನ್ನು ನಾವು ಕರೆಕ್ಟಾಗಿ ಡ್ರೈ ಮಾಡ್ತಾ ಇಲ್ಲ ಅಥವಾ ಅದನ್ನು ಕರೆಕ್ಟಾಗಿ ಪಿಕ್ ಮಾಡ್ತಾ ಇಲ್ಲ. ಸೊ ನೀವು ಅದೇ ಡಿಹೈಡ್ರೇಷನ್ ಮಿಷಿನ್ಸು ತಗೊಂಡು, ಆ ಡಿಹೈಡ್ರೇಷನ್ ಮಿಷಿನಲ್ಲಿ ಏನಾಗುತ್ತೆ ಅಂದರೆ ಅದ್ರ ಏನು ನೀರಿನಂಶ ಇದೆ ಅದನ್ನಷ್ಟು ತೆಗಿತೆ, ಕ್ವಾಲಿಟಿನೂ ಹಾಳಾಗೋದಿಲ್ಲ, ಜೊತೆಗೆ ಅದರದ್ದು ಕಲರ್ ಇದೆಲ್ಲ ಹಾಗೆ ಇಳಿಯುತ್ತೆ. ಸೊ ನಾವು ಇದರಲ್ಲಿ ಏನು ಅಂತ ಹೇಳಿದ್ರೆ, ನಿಮಗೆ ಯಾವ ಮಿಷಿನರೀಸ್ ನಿಯಮಬದ್ಧವಾಗಿ ಯಾವಾಗೇ ನೀವು ಮಾರ್ಕೆಟಿಗೆ ಪ್ಯಾಕಿಂಗ್, ನೀಟ್ ಪ್ಯಾಕಿಂಗು. ಈಗ ಕೆಲವರು ತುಂಬ ಚೆನ್ನಾಗಿ ಆಹಾರ ಮಾಡ್ತಾರೆ, ತುಂಬ ಚೆನ್ನಾಗಿರುವ ಪ್ರಾಡಕ್ಟ್ಸ್ ಇರುತ್ತೆ, ಬಟ್ ಅದು ನೀಟ್ ಪ್ಯಾಕಿಂಗ್ ಇರಲ್ಲ, ಅದರಲ್ಲಿ FSSA ಅಂದರೆ ಅದು ವೆಜ್ಜಾ ನಾನ್ ವೆಜ್ಜಾ ಅಂತ ಹೇಳಿ ಇರೋದಿಲ್ಲ, ಅಥವಾ ಅದರದ್ದು ಬ್ರ್ಯಾಂಡ್ ನೇಮ್ ಕರೆಕ್ಟ್ ಆಗಿರಲ್ಲ, ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರಲ್ಲ, ಅಥವಾ FSSI ಲೈಸೆನ್ಸ್ ಕರೆಕ್ಟ್ ಆಗಿರಲ್ಲ. ಸೊ ಇದೆಲ್ಲನ ನಾವು ಒಂದು ರೂಫ್ ಅಂಡರ್ ನಿಮಗೆ ಎಲ್ಲನ ಗೈಡ್ ಮಾಡಿ ಒಂದು ಇಂಡಸ್ಟ್ರಿ ಸೆಟಪ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀವಿ. ನಮ್ಮ ದೇಶ ಕೃಷಿ ಪ್ರಧಾನವಾದ ದೇಶ, ಈ ಒಂದು ಅಂಶವನ್ನು ನಾವು ಪರಿಗಣಿಸಿದಾಗ ಈ PMFME ಯೋಜನೆ ಎಷ್ಟು ಮಟ್ಟಿಗೆ ಪ್ರಾಮುಖ್ಯತೆ ಪಡೆದಿದೆ ಅಂತೀರಿ? ಹೌದು ಸರ್, ಈಗ ಎಲ್ಲ ಆಹಾರಗಳು, ಕೆಲವೊಂದು ಆಹಾರ ನಾವು ಯಾವಾಗ ಡ್ರೈ ಮಾಡ್ತೀವಿ ಆವಾಗ ಮಾತ್ರ ಶೆಲ್ಫ್ ಲೈಫ್ ಇರ್ತದೆ, ಎಲ್ಲದಕ್ಕೂ ನಿಮಗೆ ಅದನ್ನು ಸ್ಟೋರೇಜ್ ತುಂಬ ಕಷ್ಟ. ಪ್ಲಸ್ ಜನರಿಗೆ ಹೇಗೆ ಅಂತ ಹೇಳಿದ್ರೆ, ಇವಾಗದು ಫಾಸ್ಟ್ ವರ್ಲ್ಡಲ್ಲಿ ಹೇಗೆ ಆಗಿದೆ ಅಂದರೆ ಎಲ್ಲ ವ್ಯಾಲ್ಯೂಡೇಷನ್ ಆಗಿ ಸಿಕ್ಕಿದ್ರೇ ಅದು. ಈಗ ನೀವು ಮಾರ್ಕೆಟಿಗೆ ಹೋಗಿ ನೋಡಿದ್ರೆ ಈರುಳ್ಳಿನೂ ಸಿಪ್ಪೆ ತೆಗೆದು ಇಟ್ಟಿರ್ತಾರೆ, ಅಥವಾ ಬಾಳೆಹಣ್ಣು ಆಗಿರ್ಬೋದು, ಅಥವಾ ತರಕಾರಿಗಳು ಏನು ಕಾಳು ಬರುತ್ತಲ್ಲ ಅದನ್ನು ಕೂಡ ಮೊಳಕೆ ಒಡಿಸಿ ಇಟ್ಟಿರ್ತಾರೆ. ನಾವು ಕೊಡಗಿನಲ್ಲಿ ಈಗ ಹೇಳೋದಾದ್ರೆ ರೋಟಿ ಚಪಾತಿ ಸರ್, ರೆಡಿ ಟು ಈಟ್ ರೋಟಿ ಚಪಾತಿ, ಮಡಿಕೇರಿಯಲ್ಲಿ ಒಂದು ಯೂನಿಟ್ ಆಗಿದೆ PMFME ಸ್ಕೀಮ್ ಅಂಡರಲ್ಲಿ. ಸೊ ಅವರು ಶುರು ಮಾಡೋತ್ತಿಗೆ ಮಾರ್ಕೆಟ್ ಸ್ಟಡಿ ಮಾಡಿದಾಗ ನಮಗೆ ಅನಿಸ್ತು, ಎವ್ರಿ ಸ್ಯಾಟರ್ಡೆ ಸಂಡೇ ಆಗೋತ್ತಿಗೆ ಇಲ್ಲಿ ಟೂರಿಸ್ಟ್ ಇನ್ಫ್ಲೋ ಜಾಸ್ತಿ ಇರೋದ್ರಿಂದ ರೋಟಿ ಚಪಾತಿಗೆ ತುಂಬ ಡಿಮ್ಯಾಂಡ್ ಇದೆ, ರೆಡಿ ಟು ಈಟ್ ಹೋಮ್ ಸ್ಟೇಸ್ಗಳು ಜಾಸ್ತಿ ಅಥವಾ ಹೋಟೆಲ್ಸ್ಗಳು ಜಾಸ್ತಿ ಇರೋದ್ರಿಂದ. ಸೊ ಆ ಥರ ವ್ಯಾಲ್ಯೂಡೇಷನ್ ಆಗ ಅವರಿಗೆ ಏನಂದ್ರೆ ಪ್ಯಾಕಿಂಗ್ ಮಾಡಿ ಅವರಿಗೆ ಮಾರ್ಕೆಟಲ್ಲಿ ಬಿಡೋದ್ರಿಂದ ಮಡಿಕೇರಿಯಲ್ಲೇ ಸಿಗೋದ್ರಿಂದ ಅವರಿಗೆ ತುಂಬ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಅದು. ಸೊ ಯಾವುದೇ ಕೃಷಿ ಇದಾಗ್ಬೋದು, ಕಾಫಿ, ಈಗ ಕಾಫಿ ನಾವು ನಾರ್ಮಲ್ ಕಾಫಿ ಸೇಲ್ ಮಾಡೋದಕ್ಕೂ ನೀವು ಅದೇ ಪೌಡರ್ ಸೇಲ್ ಮಾಡಿದಕ್ಕೂ ನಿಮಗೆ ವ್ಯಾಲ್ಯೂಡೇಷನ್ ಜಾಸ್ತಿ, ಪ್ರೈಸು ಜಾಸ್ತಿ ಸಿಗುತ್ತೆ. ಈಗ ನಿಂಬೆಹಣ್ಣು ಆಗ್ಬೋದು, ನಿಂಬೆಹಣ್ಣನ್ನ ಡಿಹೈಡ್ರೇಷನ್ ಮಾಡಿ ರೆಡಿ ಟು ಈಟ್ ಜ್ಯೂಸ್. ನಾವು ಕೊಡಗಿನಲ್ಲಿ ಏನಂದ್ರೆ ನಿಂಬೆಹಣ್ಣುಗಳು ತುಂಬಾ ಇರುತ್ತೆ, ಬಟ್ ಆ ಉಪ್ಪಿನಕಾಯಿ ಹಾಕೋದು ಬಿಟ್ಟರೆ ಇನ್ನೇನು ಮಾಡೋದಿಲ್ಲ. ಸೊ ಇನ್ನೇನೇನು ಮಾಡ್ಬೋದು. ಸೊ ಕೃಷಿಯಲ್ಲಿ ಇರುವಂತ ವಸ್ತುಗಳನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗೋಕೆ ತುಂಬಾ ಹೆಲ್ಪ್ ಆಗುತ್ತೆ ಸರ್. ಅಂದ್ರೆ ಇದರಲ್ಲಿ ಸಾಕಷ್ಟು ಚಟುವಟಿಕೆಗಳನ್ನ ಕೈಗೊಳ್ಬಹುದು ಅಂತ. ಹೌದು ಹೌದು ಹೌದು. ಕೊಡಗಿನಲ್ಲಿ ಹೇಳೋದಾದ್ರೆ ಮೀಟ್ ಪ್ರಾಡಕ್ಟ್ಸ್, ರೆಡಿ ಟು ಈಟ್ ಕಬಾಬ್ಸ್. ಮಡಿಕೇರಿಯಲ್ಲಿ ಒಬ್ರು ಅನಿಲ್ ಅಂತ ಹೇಳೋರು ಪೋರ್ಕ್ದು ಸಾಸೇಜಸ್ ಮಾಡ್ತಾರೆ ಸರ್, ಅಂಡ್ ಹನಿ ಪೋರ್ಕ್ ಅಂತ ಮಾಡ್ತಾರೆ, ಬಾರ್ಬಿಕ್ಯೂ ಪೋರ್ಕ್ ಅಂತ ಮಾಡ್ತಾರೆ, ಮತ್ತೆ ನಮಿತಾ ಅಯ್ಯಪ್ಪ ಅಂತ ಹೇಳೋರು ಫಿಶ್ ಫಿಲ್ಲೆಟ್ಸ್ ಕೇಕ್ಸ್ ಎಲ್ಲ ಮಾಡ್ತಾರೆ. ಸಸ್ಯ ಮಾಂಸಾಹಾರಿ ಅಷ್ಟೆ, ನೀವು ವೆಟನರಿ ಸೈಡ್ ಹೋದ್ರೆ ಇಲ್ಲ ಹಸುವಿನ ತುಪ್ಪ, ಬೆಣ್ಣೆವರೆಗೆ ಆಗೋದಿಲ್ಲ, ತುಪ್ಪ ಆದ್ಮೇಲೆ ನೀವು ಬ್ರ್ಯಾಂಡ್ ಮಾಡಿ ಇದು ಮಾಡ್ಬೋದು. ಜೇನು ಸಾಕಾಣೆ, ಜೇನು ಸಾಕಾಣೆಗೆ ಬರೋದಿಲ್ಲ, ಬಟ್ ಅದೇ ನೀವು ಅದನ್ನ ಸಂಸ್ಕರಣೆ ಮಾಡಿ ಜೇನುತುಪ್ಪನ ಬ್ರ್ಯಾಂಡಿಂಗ್ ಮಾಡಿ ಬಾಟ್ಲಿಂಗ್ ಮಾಡಿ ಸೇಲ್ ಮಾಡ್ತೀರಾ ಅಂತ ಹೇಳಿದ್ರೆ ಅದು ಬರುತ್ತೆ. ಹೌದು. ಮತ್ತೆ ನಮ್ಮ ಏಲಕ್ಕಿ, ಕರಿಮೆಣಸು. ಏಲಕ್ಕಿ ಸರ್ ಗರ್ವಾಲಿಯಲ್ಲಿ ಮತ್ತೆ ಸುರ್ಲಭಿಯಲ್ಲಿ ಮಾಡಿದ್ದಾರೆ. ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಮುಂಚೆ ಇದ್ಲ ಹಾಕ್ಬಿಟ್ಟು ಅದೇ ಹಳೆ ಇದ್ರಲ್ಲಿ ಮಾಡ್ತಾ ಇದ್ರು. ಸೊ ಈಗ ಮಿಷಿನರಿ ಹಾಕಿದ್ರಿಂದ ಅವ್ರಿಗೆ ಅದೇ ಕಲರ್ ಮೇಂಟೈನ್ ಆಗ್ತಾ ಇದೆ, ಪ್ಲಸ್ ಕ್ವಾಲಿಟಿನೂ ಮೇಂಟೈನ್ ಆಗ್ತಾ ಇದೆ, ಅಂಡ್ ಮೋರ್ ಓವರ್ ಅವರಿಗೆ ಏನು ಪ್ರೈಸಿಂಗ್ ಜಾಸ್ತಿ ಸಿಗ್ತಾ ಇದೆ. ನಾರ್ಮಲ್ ಏಲಕ್ಕಿ ಏನು ಅದು ಇದರಲ್ಲಿ ಒಣಗಿಸಿದಾಗ ಕಲರ್ ಚೇಂಜ್ ಆಗುತ್ತೆ ಹೋಗೆಗೆ. ಸೊ ಅದು ಇಲ್ಲದೆ ಅವ್ರ ಮಿಷಿನರಿ ಇದರಲ್ಲಿ ಹಾಕಿ ಅವರಿಗೆ ವ್ಯಾಲ್ಯೂಡೇಷನ್ ಜಾಸ್ತಿ ಸಿಕ್ಕಿದೆ ಅದರಲ್ಲಿ ಪ್ರೈಸಿಂಗ್ಸ್ ಅಲ್ಲಿ. ಈಗ ಯೋಜನೆಯಲ್ಲಿ ವಿವಿಧ ಲಾಭಗಳು ಸಿಗ್ತವೆ ಆಹಾರ ಸಂಸ್ಕರಣಾದಾರರಿಗೆ ಅಂತಂದು ತಾವು ಹೇಳಿದ್ರಿ, ಈ ಯೋಜನೆಗೆ ಹೇಗೆ ಅವರು ಅರ್ಜಿ ಸಲ್ಲಿಸಬೇಕಾಗತ್ತೆ? ಇದರಲ್ಲಿ ಏನ್ ಬೆನಿಫಿಟ್ಸ್ ಅಂತ ಹೇಳಿದ್ರೆ, ಆನ್ಲೈನ್ ಅಲ್ಲಿ ಏನು ಅರ್ಜಿ ಇರ್ತದೆ ಹಾಕಕ್ಕೆ, ಅದು ತ್ವರಿತಗತಿಯಲ್ಲಿ ಅರ್ಜಿ ವಿಲೇವಾರಿ ಆಗುತ್ತೆ. ನೀವು ಅದರ ಮಾಹಿತಿ ಎಲ್ಲ ಬೇಕು ಅಂತ ಹೇಳಿದ್ರೆ ಜಂಟಿ ನಿರ್ದೇಶಕರ ಕೃಷಿ ಇಲಾಖೆಯ ಕಚೇರಿಯನ್ನು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಅದು ಎಲ್ಲಿದೆ ಅಂದ್ರೆ ಶಕ್ತಿ ಪ್ರೆಸ್ಡ್ ಆಪೋಸಿಟ್ ಅಲ್ಲಿ. ಅಂದ್ರೆ ಕೃಷಿ ಇಲಾಖೆ ಈ ಯೋಜನೆ ಅನುಷ್ಠಾನದ ಜವಾಬ್ದಾರಿಯನ್ನು. ಹೌದು ಹೌದು. ಮತ್ತೆ ನಿಮಗೆ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಿಂದ ಯಾವುದೇ ಉದ್ಯಮ ಸ್ಥಾಪನೆ ಆಗ್ಬೇಕಾದ್ರೆ ಅದಕ್ಕೊಂದು ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಮಾಡಬೇಕಾಗುತ್ತೆ, ಯೋಜನೆಯ ವರದಿ. ಸೊ ಅದಕ್ಕೆ ನಿಮಗೆ ಹ್ಯಾಂಡ್ ಹೋಲ್ಡಿಂಗ್, ನಮ್ಮ ಸಹಾಯ ಇರುತ್ತೆ ನಿಮಗೆ ಹೇಗೆ ಮಾಡಬೇಕು ಏನು ಅಂತ ಹೇಳೋದು. ಬ್ಯಾಂಕ್ಗಳ ಜೊತೆ ನಾವು ಮಾತಾಡಿ ನಿಮಗೆ ಏನು ಡಾಕ್ಯುಮೆಂಟ್ಸ್ ಅಲ್ಲಿಗೆ ಸಬ್ಮಿಟ್ ಮಾಡಬೇಕು, ನಿಮಗೆ ಯಾವ್ಯಾವ ದಾಖಲಾತಿಗಳನ್ನ ಕೊಡಬೇಕು ಅಂತ ಹೇಳೋದನ್ನ ನಾವು ಇದು ಮಾಡ್ತೀವಿ. ಮತ್ತೆ CFTR ಮತ್ತೆ IAHR ಇಂದ ನಿಮಗೆ ಉಚಿತವಾಗಿ ತರಬೇತಿಯನ್ನು ಕೊಡಲಾಗುತ್ತದೆ. ಮೇಜರ್ ಆಗಿ ನಿಮಗೆ ಇದರಲ್ಲಿ ನೀವೇನು ಮಿಷಿನರಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ತಗೊಂಡಿರ್ತೀರಾ ಅದಕ್ಕೆ 50% ಅಷ್ಟು ಸಬ್ಸಿಡಿಯನ್ನು ಕೊಡಲಾಗುತ್ತದೆ. ಅಂದರೆ ಮುಖ್ಯವಾಗಿ ಕೃಷಿ ಇಲಾಖೆ ಈ ಯೋಜನೆಯ ಅನುಷ್ಠಾನದ ಜವಾಬ್ದಾರಿಯನ್ನು ಹೊತ್ಕೊಂಡಿದೆ, ಮತ್ತೆ ಅಲ್ಲಿ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಿರ್ತಾರೆ ಅವರು ಸಹಾಯ ಮಾಡ್ತಾರೆ. ಈಗ ತಾವು ಮುಖ್ಯವಾಗಿ ಕೊಡಗು ಜಿಲ್ಲೆಯ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಾ. ಯೋಜನಾ ವರದಿ ಅಂತ ಹೇಳಿದ್ರಿ, ಯೋಜನಾ ವರದಿ ಅಂದ್ರೆ ಏನು? ಯೋಜನಾ ವರದಿ ಅಂದ್ರೆ ಈ ಉದ್ಯಮ ಯಾರ ಹೆಸರಲ್ಲಿ ಇದೆ, ಓನರ್ಶಿಪ್ ಯಾರು ಪ್ರಾರಂಭ ಮಾಡ್ತಾರೆ ಅದು ತುಂಬಾ ಇಂಪಾರ್ಟೆಂಟ್, ಮಾಲೀಕರು ಯಾರು ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ನೀವು ಎಲ್ಲಿ ಉದ್ಯಮ ಶುರು ಮಾಡ್ತೀರಾ, ಆ ಲೊಕೇಶನ್ ಸ್ಥಳ ನೀವು ಮೊದಲೇ ನಿಗದಿ ಮಾಡೇ ಇರಬೇಕಾಗ್ತದೆ. ಎಲ್ಲಿ ಉದ್ಯಮ ಇದು ಮಾಡ್ತಾರೆ ಅದು ಫೀಸಿಬಿಲಿಟಿ ಇದೆಯಾ ಇಲ್ಲ ಅಂತ ಹೇಳೋದು ಅದೊಂದು ಬೇಕಾಗುತ್ತೆ ಯೋಜನಾ ವರದಿಯಲ್ಲಿ. ಮತ್ತೆ ನೀವು ಯಾವ ಪ್ರಾಡಕ್ಟ್ ನ ಚೂಸ್ ಮಾಡಿದ್ದೀರಾ, ಯಾವ ಪದಾರ್ಥ, ಈಗ ಕಾಫಿನ ಇಲ್ಲ ವೀಟ್ ಬೇಸ್ಡ್, ನಾನು ರೋಟಿ ಚಪಾತಿ ಹೇಳಿದ್ರೆ ವೀಟ್ ಬೇಸ್ಡ್, ಅಣಬೆ ಆದರೆ ಮಶ್ರೂಮ್ ಬೇಸ್ಡ್, ಮೀಟ್ ಬೇಸ್ಡ್, ಅಥವಾ ನೀವು ಯಾವ ಯೋಜನೆನ ಅದಕ್ಕೆ ನೀವು ಯಾವ ಕಚ್ಚಾ ವಸ್ತುಗಳನ್ನ ಯೂಸ್ ಮಾಡ್ತಾ ಇದ್ದೀರಾ, ನೆಕ್ಸ್ಟ್ ಅದನ್ನ ಎಲ್ಲಿ ಮಾರ್ಕೆಟ್ಗೆ ಬಿಡಬೇಕು ಅಂತಿದ್ದೀರಾ, ಸೊ ನೀವು ಅದಕ್ಕೆ ಏನು ಪ್ರೈಸ್ ಡೆಡಿಕೇಟ್ ಮಾಡ್ತಾ ಇದ್ದೀರಾ, ಯಾವ ಪ್ರೈಸ್ ಕೊಡ್ತಾ ಇದ್ದೀರಾ ಅಂತ ಹೇಳೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಷ್ಟು ನಮಗೆ ಅದರ ಅಮೌಂಟ್ ವೈಸ್, ಈಗ ರಾ ಮೆಟೀರಿಯಲ್ ತೆಗೆಯೋಕ್ಕೆ ನಿಮಗೆ ಎಷ್ಟು ಅಮೌಂಟ್ ಬೇಕು, ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ನಿಮಗೆ ಬೇಕಾಗಿರುವ ಬಂಡವಾಳ ಯಾವುದಕ್ಕೆ, ಯಾವ ಮಿಷಿನರಿಗಳು ಅಂತ ಹೇಳೋದು ನಮಗೆ ಮೊದಲೇ ತಯಾರಿ ಮಾಡಬೇಕು. ಅಂದರೆ ಓವರ್ಆಲ್ ಆಗಿ ನಾವು ತಯಾರಿ ಮಾಡಿದಾಗನೇ ಬ್ಯಾಂಕ್ ಅವರಿಗೂ ಅಥವಾ ಜಿಲ್ಲಾ ಇದರಲ್ಲೂ ಸಹ ನಿಮಗೆ ಅಪ್ಲಿಕೇಶನ್ ಮೂವ್ ಮಾಡೋಕ್ಕೆ ನಿಮಗೆ ಸುಲಭ ಆಗ್ತದೆ. ಸೊ ನೀವು ಮಿಷಿನರೀಸ್ ಯಾವ್ದ್ಯಾವ್ದು ಬೇಕು ಅಂತ ಹೇಳೋದನ್ನ ಆಗಲೇ ಯೋಜನಾ ವರದಿಯಲ್ಲಿ ತಯಾರಿ ಮಾಡ್ಕೊಳ್ಬೇಕಾಗ್ತದೆ, ನಿಮಗೆ ಯಾವ್ಯಾವ ಮಿಷಿನರೀಸ್ ಬೇಕು ಅಂತ ಹೇಳೋದನ್ನ. ಆಮೇಲೆ ಅದರಲ್ಲಿ ನಿಮಗೆ ಲಾಸ್ಟಿಗೆ ನಾವು ರಾ ಮೆಟೀರಿಯಲ್ಸ್ ಆಗ್ಬೋದು ಅಥವಾ ಸೇಲ್ಸ್, ನೀವು ಎಲ್ಲಿ ಸೇಲ್ ಮಾಡ್ತೀರಾ, ಎಷ್ಟಕ್ಕೆ ಸೇಲ್ ಮಾಡ್ತೀರಾ ಒಂದು ಆ ವಸ್ತುನ, ಸೊ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡೋ ಹೊತ್ತಿಗೆ ಯೋಜನಾ ವರದಿಯಲ್ಲಿ ನಿಮಗೆ ಸೇಲ್ಸ್ ಎಷ್ಟು ಬರುತ್ತೆ, ಪ್ರಾಫಿಟ್ ಎಷ್ಟು ಬರುತ್ತೆ, ಅಥವಾ ನೀವು ಅದನ್ನು ಬ್ಯಾಂಕಿಗೆ ನೀವು ತಗೊಂಡಿರುವ ಲೋನನ್ನು ಕಟ್ಟಬಹುದಾ, ಕಟ್ಟಬೇಕಾದ್ರೆ ನೀವು ಯಾವ್ದ್ಯಾವ್ದ್ರಲ್ಲಿ ವರ್ಕ್ ಮಾಡಬೇಕು ಅಂತ ಹೇಳೋದೇ ಯೋಜನಾ ವರದಿ. ಅಂದರೆ ಈ ಯೋಜನಾ ವರದಿ ತಯಾರು ಮಾಡೋದಕ್ಕಿಂತ ಮುಂಚೆನೇ ಅವರು ಏನಾದರೂ ತರಬೇತಿ ಇಂಥದ್ದೇನಾದರೂ ಪಡೆದಿರಬೇಕಾಗತ್ತಾ? ಇಲ್ಲ ಸರ್, ಇದರ ಒಂದು ಪದಾರ್ಥ ತಯಾರು ಮಾಡೋದು ಅಂತ ತರಬೇತಿ ಏನಾದರೂ ಪಡೆದಾದ್ಮೇಲೆ ಈ ಒಂದು ಯೋಜನಾ ವರದಿ ತಯಾರು ಮಾಡ್ಕೋಬೇಕಾಗತ್ತಾ, ಅಥವಾ ಮೊದಲೇ ಮಾಡಿ ಆಮೇಲೆ ಪಡ್ಕೋಬಹುದು? ಮೊದಲೇ ಮಾಡಿ ಆಮೇಲೆ ನಿಮಗೆ ಇದರಿಂದ ಸಿ ಎಫ್ ಟಿ ಆರ್ ಐ ಇಲ್ಲ ಎಚ್ ಆರ್ ಅಂದನ ಮೈಸೂರಿಂದ ನಾವು ಕೊಡುವಂತ ಇದಿದೆ ಸರ್, ಅಂದ್ರೆ ಟ್ರೈನಿಂಗ್ ಕೊಡ್ತೀವಿ ನಾವು, ಪ್ಲಸ್ ಪುನಃ ಪಿ ಎಂ ಎಫ್ ಎಂ ಇ ಬೆನಿಫಿಷಿಯರೀಸ್ ಯಾರಿರ್ತಾರೆ ಅವರಿಗೆ ಪುನಃ ಎಲ್ಲಾ ರೀತಿಯ ನಿಯಮಬದ್ಧತೆ ಅಂದ್ರೆ ಅವರಿಗೆ ಪುನಃ ಎಲ್ಲಾ ರೀತಿಯ ಟ್ರೈನಿಂಗ್ ಪುನಃ ನಾವು ಕೊಡ್ತೀವಿ ಹೇಗೆ ಮಾಡಬೇಕು ಏನು ಅಂತ ಹೇಳೋದು. ಬಟ್ ಪ್ರೀ ಡಿಟರ್ಮಿಂಡ್ ಹೌದು, ಪ್ರಾಜೆಕ್ಟ್ ಸ್ವಲ್ಪ ಸ್ಟಡಿ ಇರಬೇಕು ಅವರಿಗೆ, ಏನ್ ಮಾಡ್ತಾರೆ ಏನ್ ಮಾಡಬೇಕು ಅಂತ ಹೇಳೋದು, ರಾ ಮೆಟೀರಿಯಲ್ಸ್ ಎಲ್ಲಿಂದ ತರ್ತಾರೆ ಅಂತ ಹೇಳುವ ನಾಲೆಜ್ ಇರಬೇಕಾಗುತ್ತೆ ಸರ್. ಅಂದ್ರೆ ಈಗ ಒಂದು ಯೋಜನಾ ವರದಿ ಬೇಕು ಅಂತ ಹೇಳಿ, ಇನ್ನೇನೇನು ಅವರಿಗೆ ದಾಖಲಾತಿಗಳು ಬೇಕಾಗುತ್ತೆ? ಅವರ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಆಮೇಲೆ ರೇಷನ್ ಕಾರ್ಡ್, ಇಲ್ಲ ಸರ್ವಿಸ್ ಬಿಲ್ಸ್, ಎಲೆಕ್ಟ್ರಿಸಿಟಿ ಬಿಲ್ಲು ಇಲ್ಲ ಪೋಸ್ಟ್ ಪೇಯ್ಡ್ ಕರೆಂಟ್ ಬಿಲ್ಲು ಅಥವಾ ಅಲ್ಲಿದು ಅವ್ರದ್ದು ಸರ್ವಿಸ್ ಬಿಲ್ಸ್ ಬೇಕಾಗುತ್ತೆ, ಫೋನ್ ಬಿಲ್ಲು ಯಾವ್ದಾದ್ರು ಬೇಕಾಗುತ್ತೆ. ಮತ್ತೆ ಯಾವ ಬ್ಯಾಂಕ್ದು ಟ್ರಾನ್ಸಾಕ್ಷನ್ ಮಾಡ್ತಿರ್ತಾರೆ ಅಥವಾ ಲೋನ್ ಅಪ್ಲೈ ಮಾಡ್ತಾರೆ, ಆರು ತಿಂಗಳದ್ದು ಟ್ರಾನ್ಸಾಕ್ಷನ್ ವಿತ್ ಅವ್ರದ್ದು ಉಳಿತಾಯ ಖಾತೆ ಅಲ್ಲಿ, ಮತ್ತೆ ಮಿಷಿನರಿ ಕೊಟೇಶನ್ಸ್, ಆಮೇಲೆ ಎಜುಕೇಶನ್ ಡಾಕ್ಯುಮೆಂಟೇಶನ್, 8th standard ಇದು ಮಾಡಿದ್ದಾರೆ, ಸೊ ಅದಷ್ಟು ಇದ್ರೆ ಸಾಕು. ಮತ್ತೆ ಈ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಅದೆಲ್ಲ ಉದ್ದಿಮೆ ಪ್ರಾರಂಭ ಆದ್ಮೇಲೆ ಆಗುತ್ತಾ? ಅದು ಕಂಪಲ್ಸರಿ ಇರಲ್ಲ ಸರ್, ಅದು ಸ್ಲಾಬ್ ಇದೆ ನೀವು ಅದರ್ವೈಸ್. ನಿಮಗೆ ಕಂಪಲ್ಸರಿ ಇರೋದು ಬಂದು ಎಫ್ ಎಸ್ ಎಸ್ ಐ ಲೈಸೆನ್ಸ್ ಮತ್ತೆ ಉದ್ಯಮ ರಿಜಿಸ್ಟ್ರೇಷನ್. ಜಿ ಎಸ್ ಟಿ ಮಾತ್ರ ಅವ್ರದ್ದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ನೋಡ್ಕೊಂಡು ಆಸ್ ಆನ್ ವೆನ್ ಇರುತ್ತೆ ಸರ್, ಇದು ಇದರಲ್ಲಿ ಪಿ ಎಂ ಎಫ್ ಎಂ ಇಲ್ಲಿ ಕಂಪಲ್ಸರಿ ಇಲ್ಲ ಸರ್. ಮತ್ತೆ ಈ ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ತಾವು ಸಹಾಯ ಮಾಡ್ತೀರಾ? ಹೌದು ಹೌದು ಸರ್, ಅದೇ ಆನ್ಲೈನ್ ಅಪ್ಲಿಕೇಶನ್, ಆನ್ಲೈನ್ ಅಪ್ಲಿಕೇಶನ್ ಇರುತ್ತೆ. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಆಕ್ಚುಲಿ ವಿಸಿಟ್ ಮಾಡ್ತೀವಿ ಅವರ ಸೈಟಿಗೆ, ವಿಸಿಟ್ ಮಾಡಿ ನೋಡಿ ಅದು ಫೀಸಿಬಿಲಿಟಿ ಇದೆಯಾ, ಏನಾದರೂ ಈಗ ಫಾರ್ ಎಕ್ಸಾಂಪಲ್ ಅದಕ್ಕೆ ಈಗ ಗ್ರಾಮ ಪಂಚಾಯತಿಯಿಂದ ಲೈಸೆನ್ಸ್ ಮಾಡಬೇಕು, ಅದಕ್ಕೆ ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು, ಅಥವಾ ಬ್ಯಾಂಕಲ್ಲಿ ಹೋಗಿ ಏನೇನು ದಾಖಲಾತಿಗಳು ಕೊಡಬೇಕು, ಬ್ಯಾಂಕಲ್ಲಿಯೇ ಸಪ್ರೇಟ್ ಡಾಕ್ಯುಮೆಂಟ್ಸ್ ಇರ್ತವೆ ಅಲ್ಲಿ ಏನೇನು ಕೊಡಬೇಕು ಅಂತ ಹೇಳೋದನ್ನೆಲ್ಲ ನಾವು ಅವರಿಗೆ ಗೈಡ್ ಮಾಡಿ ಕೊಡ್ತೀವಿ ಸರ್. ಸಾಧಾರಣವಾಗಿ ತಾವು ನೋಡಿದಾಗ ಯಾವ್ಯಾವ ಚಟುವಟಿಕೆಗಳು ನಡೀತಾ ಇದಾವೆ ಈಗ ಸರ್? ಇಲ್ಲಿ ಮೇಜರ್ ಆಗಿ ಕೊಡಗಿಗೆ ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತ ಇತ್ತು ಸರ್, ಇದರಲ್ಲಿ ಓಡಿಒಪಿ, ಸೊ ಕಾಫಿ ಇತ್ತು, ಕಾಫಿ ಮೇಜರ್ ಆಗಿದೆ ಸರ್. ಮತ್ತೆ ಮಸಾಲೆ ಪೌಡರ್ಗಳಿದೆ, ಆಮೇಲೆ ರೆಡಿ ಟು ಈಟ್ ಸ್ನ್ಯಾಕ್ಸ್ ಮಾಡ್ತಾ ಇದ್ದಾರೆ, ರೆಡಿ ಟು ಈಟ್ ಚಪಾತಿ ಪೂರಿ ಮಾಡ್ತಾ ಇದ್ದಾರೆ, ಮಶ್ರೂಮ್ ಇದು ಮಾಡ್ತಾ ಇದ್ದಾರೆ, ಆಮೇಲೆ ಜ್ಯೂಸಸ್ ಮಾಡ್ತಾ ಇದ್ದಾರೆ, ಫ್ಯಾಷನ್ ಫ್ರೂಟ್ ಜ್ಯೂಸಸ್ ಆಗ್ಬೋದು, ಹಣ್ಣಿನ ರಸಗಳು ಮಾಡ್ತಾ ಇದ್ದಾರೆ, ಆಮೇಲೆ ಏಲಕ್ಕಿ, ಏಲಕ್ಕಿನ ಬ್ರ್ಯಾಂಡಿಂಗ್ ಮಾಡಿ ಸೇಲ್ ಮಾಡ್ತಾ ಇದ್ದಾರೆ, ಗಾಂಧರಿ ಮೆಣಸಿನ ಬ್ರ್ಯಾಂಡಿಂಗ್ ಮಾಡಿ ಸೇಲ್ ಮಾಡ್ತಾ ಇದ್ದಾರೆ, ಬೇಕ್ರಿ ಮಾಡ್ತಾ ಇದ್ದಾರೆ, ಬೇಕ್ರಿ ಕವರ್ ಆಗುತ್ತೆ, ಮೀಟ್ ಪ್ರಾಡಕ್ಟ್ಸ್, ಫಿಶ್ ಪ್ರಾಡಕ್ಟ್ಸ್ ಮಾಡ್ತಾ ಇದ್ದಾರೆ, ಆಮೇಲೆ ಪೋರ್ಕ್ ಪ್ರಾಡಕ್ಟ್ಸ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಚಿಕನಿಗೂ ಅವಕಾಶ ಇದೆ, ಚಿಕನ್ನ ನೀವು ಡ್ರಮ್ ಸ್ಟಿಕ್ಸು ಅಥವಾ ಅದರದ್ದು ಬೇರೆ ಬೇರೆ ಪಾರ್ಟ್ಸ್ನ ಇದು ಮಾಡಿ ಬ್ರ್ಯಾಂಡಿಂಗ್ ಮಾಡಿ ಮಾಡ್ತೀರಂದ್ರೆ ಅದರದ್ದು ಕವರೇಜು ಇದೆ. ಆಮೇಲೆ ನಿಮಗೆ ಉಪ್ಪಿನಕಾಯಿಗಳು, ಹಪ್ಪಳ ಸಂಡಿಗೆ, ಸೆಲ್ಫ್ ಹೆಲ್ಪ್ ಗ್ರೂಪ್ ಅವರೊಬ್ರು ಹಪ್ಪಳ ಸಂಡಿಗೆನ ಮಾಡ್ತಾ ಇದ್ದಾರೆ, ಮತ್ತು ಹಲಸಿನಕಾಯಿದು ಉಪ್ಪಿನಕಾಯಿ ಆಗ್ಬೋದು ಅಥವಾ ಹಲಸಿನಕಾಯಿದು ಬೇರೆ ಬೇರೆ ಥರದ್ದು ಪದಾರ್ಥಗಳಾಗ್ಬೋದು ಮಾಡ್ತಾ ಇದ್ದಾರೆ. ಮತ್ತು ಡಿಹೈಡ್ರೇಷನ್, ಒಣಗಿಸೋದು, ಬನಾನಾ ಪೌಡರ್, ಬೇಬಿ ಫುಡ್ಸ್ ಮಾಡ್ತಾ ಇದ್ದಾರೆ, ಬಾಳೆಪುಡಿ, ಬಾಳೆಪುಡಿ, ಬಾಳೆಪುಡಿ ಆಗ್ಬೋದು, ಇಲ್ಲ ಹಗಲಕಾಯಿನ ಡ್ರೈ ಮಾಡಿ, ಪೌಡರ್ ಮಾಡಲ್ಲ ಡ್ರೈ ಮಾಡಿ ಅದನ್ನು ಇದು ಮಾಡ್ತಾ ಇದ್ದಾರೆ. ಆಮೇಲೆ ಮೊರಿಂಗ, ನಮ್ಮ ನುಗ್ಗೆಸೊಪ್ಪು, ನುಗ್ಗೆಸೊಪ್ಪು, ನುಗ್ಗೆಸೊಪ್ಪು ತುಂಬ, ಅಂದರೆ ನುಗ್ಗೆಸೊಪ್ಪಿನ ಪುಡಿನ ಪುಡಿ ಸರ್, ಅದನ್ನ ನುಗ್ಗೆ ಸೊಪ್ಪದ ಪುಡಿ, ಆ ಪ್ರಾಡಕ್ಟ್ಸ್ ತುಂಬಾ ಹೋಗ್ತಾ ಇದೆ. ಅದಕ್ಕೂ ಬೆಲೆ ಇದೆ, ಬೆಲೆ ಇದೆ. ಅದನ್ನು ಕೂಡ ಮಾಡಬಹುದು, ಮಾಡಬಹುದು. ಅಂದ್ರೆ ಡಿಹೈಡ್ರೇಷನ್, ಈಗ ಬೇಕರಿ ಪ್ರಾಡಕ್ಟ್ಸ್ ಅಲ್ಲ ತುಂಬಾ ಡಿಮ್ಯಾಂಡ್ ಇರುವಂತ ಪ್ರಾಡಕ್ಟ್ಸ್ ಅಂದ್ರೆ ಬೀಟ್ರೂಟ್ ಪೌಡರ್ ನ ಕೇಳ್ತಾ ಇದಾರೆ ಸರ್, ಕಲರಿಗೆ ಅದು ಬೀಟ್ರೂಟ್ ಪೌಡರ್ ಆಗ್ಬಹುದು, ಎಬಿಸಿ ಪೌಡರ್ ಅಂತ ಹೇಳ್ತಾರೆ, ಹೆಲ್ತ್ ಡ್ರಿಂಕ್ ಅಂತೇಳಿ, ಆಪಲ್, ಬೀಟ್ರೂಟ್, ಕ್ಯಾರೆಟ್, ಆ ಎಬಿಸಿ ಪೌಡರ್ಸ್ ಆಗ್ಬಹುದು, ಇಲ್ಲ ನಮ್ಮ ಕರಿಬೇವು ಸೊಪ್ಪುದು ಪೌಡರ್ಸ್ ಆಗ್ಬಹುದು, ಇದನ್ನೆಲ್ಲ ಮಾಡಬಹುದು ಸರ್. ಅಂದ್ರೆ ಇದರಲ್ಲಿ ವೈಯಕ್ತಿಕ ಉದ್ದಿಮೆದಾರರು ಅಲ್ಲದೆ ಗುಂಪಿನಲ್ಲೂ ಕೂಡ ಪಾಲ್ಗೊಳ್ಬಹುದು? ಹೌದು ಸರ್, ಗುಂಪಿನಲ್ಲೂ ಇದೆ. ಯಾರಿಗೆಲ್ಲ ಅಂತ ಹೇಳಿದ್ರೆ ಸ್ವಸಹಾಯ ಸಂಘಗಳಾಗ್ಬೋದು, ಎಫ್ ಬಿ ಓಸ್ ಆಗ್ಬೋದು, ರೈತ ಸಂಘಗಳಾಗಿರ್ಬೋದು, ಕಾರ್ಪೊರೇಟಿವ್ ಸೊಸೈಟೀಸ್ ಆಗ್ಬೋದು, ಇವರಿಗೆಲ್ಲ ಬ್ರ್ಯಾಂಡಿಂಗ್, ಮಾರ್ಕೆಟಿಂಗು, ಪ್ಲಸ್ ನಿಮಗೆ ಸಾಮಾನ್ಯ ಮೂಲ ಸೌಕರ್ಯ, ಅದರಲ್ಲಿ ನಿಮಗೆ ಅಂದರೆ ಸಾಮಾನ್ಯ ಮೂಲದ ಫ್ಲೋರ್ ಮಿಲ್ಸ್, ಫ್ಲೋರ್ ಮಿಲ್ಸ್ ಹಾಕಿ ಬೇರೆಯವ್ರು ಬಂದು ಅಲ್ಲಿ ನಿಮಗೆ ಪ್ಯಾಕಿಂಗ್ ಗ್ರೇಡಿಂಗ್ ಮಾಡ್ಬೋದು. ಅದು ಯಾರಂದ್ರೆ ನೀವು ಸಂಘಗಳಿಗೆ ಅಥವಾ ಗುಂಪಿನಲ್ಲಿ ಮಾತ್ರ ಅದು ಎಲಿಜಿಬಲ್ ಇರುತ್ತೆ ಸರ್. ಈ ಸಾಮಾನ್ಯ ಮೂಲ ಸೌಕರ್ಯ ಒಂದು ವ್ಯವಸ್ಥೆಯನ್ನ ಗುಂಪಿ ಮಾತ್ರ ಮಾಡ್ಕೊಡ್ಲಿಲ್ಲ. ಹೌದು ಹೌದು, ವ್ಯಕ್ತಿಗಳಿಗೆ ಆಗಲ್ಲ, ಆಗಲ್ಲ. ಬ್ರ್ಯಾಂಡಿಂಗು ಅದು ಕೂಡ ಅವ್ರಿಗೆ, ಬ್ರ್ಯಾಂಡಿಂಗು ಮತ್ತೆ ಮಾರ್ಕೆಟಿಂಗು ಬಂದು ನಿಮಗೆ ಗುಂಪುಗಳಿಗೆ ಇರುತ್ತದೆ. ಗುಂಪುಗಳ ಇದರಲ್ಲಿ ಮಾಡ್ತಾ ಇದಾರೆ ಅಂದ್ರೆ ಮಿನಿಮಮ್ 10% ನಿಮ್ಮ ಕಾಂಟ್ರಿಬ್ಯೂಷನ್, ಒಂದು ಲಕ್ಷ ರೂಪಾಯಿ ನೀವು ಹಾಕ್ಲೇಬೇಕು. ನೀವು ಟೋಟಲ್ ಪ್ರಾಜೆಕ್ಟ್ 1 ಲಕ್ಷ ರೂಪಾಯಿ, ಅದ್ರಲ್ಲಿ 900,000 ಬ್ಯಾಂಕ್ ಸಾಲ ಆಗುತ್ತೆ. ನೀವು ಏನ್ ಮಿಷಿನರಿ ಕೊಟೇಶನ್ಸ್ ಕೊಟ್ಟಿರ್ತೀರಾ ಅದಕ್ಕೆ ಬ್ಯಾಂಕ್ ಸಾಲ ರೂಪದಲ್ಲಿ ಮಿಷಿನರಿ ಕೊಟೇಶನ್ಸ್ ಯಾರು ಕೊಟ್ಟಿರ್ತೀರಾ ಅವರಿಗೆ ಪೇಮೆಂಟ್ ಮಾಡ್ತಾರೆ. ಸೊ ನೀವು 10 ಲಕ್ಷದಲ್ಲಿ ನೀವು 1 ಲಕ್ಷ ನೀವು ಜವಾಬ್ದಾರಿ ತಗೊಳ್ಬೇಕು, 900,000 ಬ್ಯಾಂಕ್ ಅವರು ಸಾಲ ಮಾಡಿ ಕೊಡಲಾಗ್ತದೆ. ಆಮೇಲೆ ನಿಮಗೆ ಈ 50%, 35% ಸೆಂಟ್ರಲ್ ಗೌರ್ಮೆಂಟ್ ಅದಾಗ್ಬೋದು, 15% ರಾಜ್ಯ ಸರ್ಕಾರದ್ದಾಗ್ಬೋದು, ನಿಮ್ಮ ಲೋನ್ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಅದು ಅಂದ್ರೆ ಅಲ್ಲಿಗೆ ಎಷ್ಟು 10 ಲಕ್ಷ ಅಂತ ತಾವು ಹೇಳಿದ್ರಿ, ಅದರಲ್ಲಿ 5 ಲಕ್ಷ ರೂಪಾಯಿವರೆಗೂ ಹೊರಗೇನು ನಿಮಗೆ ಸಬ್ಸಿಡಿ ಬರುತ್ತೆ, ಸಹಾಯಧನ, ಸಹಾಯಧನ ಬರುತ್ತೆ. ಅದು ಅದು ಬ್ಯಾಂಕಿಗೆ ಹೋಗುತ್ತೆ, ಬ್ಯಾಂಕಿಗೆ ಹೋಗುತ್ತೆ. ಅಂದ್ರೆ ಲೋನ್ ಅಕೌಂಟ್ 900,000 ಕ್ರಿಯೇಟ್ ಮಾಡಿರ್ತಾರಲ್ಲ, ಆ 900,000 ಗೌರ್ಮೆಂಟ್ ನಿಮ್ಮ ಪರವಾಗಿ ಪೇ ಮಾಡ್ತಾ ಇದಾರೆ. ಸೊ ನೀವು 4 ಲಕ್ಷಕ್ಕೆ ಲೋನ್ ಕಟ್ಟಬೇಕಾಗುತ್ತೆ, ನಮ್ಮ ಹಸಲು ಪ್ಲಸ್ ಬಡ್ಡಿ ಮಾತ್ರ 900,000 ಕಟ್ತಾ ಇರಬೇಕಾಗತ್ತೆ ಸಬ್ಸಿಡಿ ಬರುವವರೆಗೆ. ಸಬ್ಸಿಡಿ ಬಂದ್ಮೇಲೆ 5 ಲಕ್ಷ ರೂಪಾಯಿ ಬಂದ್ಬಿಡುತ್ತೆ, ಇನ್ನು 4 ಲಕ್ಷದ ಮಾತ್ರ ನಾವು ಮುಂದುವರಿಸಿಕೊಂಡು ಹೋಗಬೇಕಾಗುತ್ತೆ. 3 ವರ್ಷ ಕಂಪಲ್ಸರಿ ಲೋನ್ ಅಕೌಂಟ್ ಓಪನ್ ಅಲ್ಲೇ ಇರಬೇಕು. 3 ವರ್ಷ ಆದ್ಮೇಲೆ ನಿಮಗೆ ಮಿರರ್ ಅಕೌಂಟ್ ಅಂದ ಏನಿದೆ ಅದು ಸಬ್ಸಿಡಿ ಕ್ರೆಡಿಟ್ ಆಗುತ್ತೆ ಅಕೌಂಟ್. 3 ವರ್ಷ ಆದ್ಮೇಲೆ ಬರುತ್ತೆ ಅವ್ರಿಗೆ? ಹೌದು, 3 ವರ್ಷ ಆದ್ಮೇಲೆ. ಬಿಕಾಸ್ ಯಾವುದೇ ಉದ್ಯಮ ಒಂದು ನಿಯಮಬದ್ಧಕ್ಕೆ ಮಾಡಬೇಕು ಅಂತ ಹೇಳಿದ್ರೆ 3 ವರ್ಷ ತಗೊಳ್ಳುತ್ತೆ. 3 ವರ್ಷ ಆದ್ಮೇಲೆ ನೀವು ಎಕ್ಸ್ಟ್ರಾ ಲೋನ್ ಇತ್ತು ಅಂದ್ರೆ ಪೇ ಮಾಡ್ಕೊಂಡು ಹೋಗ್ಬೋದು, ಇಲ್ಲ ನೀವು 3 ವರ್ಷ ಆದ್ಮೇಲೆ ಲೋನ್ ಕ್ಲೋಸ್ ಮಾಡ್ಬೋದು. ಈಗ ಮುಖ್ಯವಾಗಿ ತಾವು ಈ ಆಹಾರದ ಉದ್ದಿಮೆ ಆಗಿರೋದ್ರಿಂದ FSSAI ಒಂದು ಪ್ರಮಾಣ ಪತ್ರ ಪಡೆಯೋದು ಬಹಳ ಮುಖ್ಯ ಅಂತ ಹೇಳಿದ್ರು, ಇದು ಹೇಗೆ ಪಡ್ಕೊಳ್ಳೋದು ಸರ್? ಇಲ್ಲಿ ನಮ್ಮ ಅಂಕಿತ ಅಧಿಕಾರಿಗಳು ಇದ್ದಾರೆ ಸರ್, ನಾವು ಮಂಜುನಾಥ್ ಸರ್ ಅಂತ ಇದ್ದಾರೆ, ಅನಿಲ್ ಧವನ್ ಸರ್ ಇದ್ದಾರೆ, ಡಾಕ್ಟರ್ ಅನಿಲ್ ಧವನ್. ಸೊ ಅವ್ರನ್ನ ಮಾತಾಡಿಸಿ ನಾವು ಏನು ಮಾಡ್ತೀವಿ, ಎಲ್ಲ ಡಾಕ್ಯುಮೆಂಟ್ಸ್ ಆದಮೇಲೆ ನಾವು ಅಲ್ಲಿಗೆ ಡೈರೆಕ್ಟ್ ಕಳಿಸ್ಕೊಡ್ತೀವಿ ಅವ್ರನ್ನ. ಸರ್ ನೋಡಿ, ಅವ್ರದ್ದು ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡಿ, ಅವ್ರು ತುಂಬ ಚೆನ್ನಾಗಿ ನಿಮ್ಮನ್ನು ಗೈಡ್ ಮಾಡಿ ಯಾವ ರೀತಿ FSSAI ಲೈಸೆನ್ಸ್ ತಗೊಳ್ಬೇಕು ಅಂತೆಲ್ಲ ಹೇಳಿ ಅದ್ರದ್ದು ಏನು ಡಾಕ್ಯುಮೆಂಟ್ಸ್. ಈಗ FSSAI ಲೈಸೆನ್ಸಲ್ಲಿ 2 ಥರ ಸರ್, ಒಂದು ಸ್ಟೇಟ್ ಲೈಸೆನ್ಸ್ ಬರುತ್ತೆ, ಒಂದು ರಿಜಿಸ್ಟ್ರೇಷನ್ ಬರುತ್ತೆ. ಯಾವರಲ್ಲಿ ಕ್ಯಾಟಗರಿಲಿ ಅಂಡರಲ್ಲಿ ಬರ್ತಾರೆ ಅಂತ ಹೇಳಿಬಿಟ್ಟು ಅವರು ಏನು ಡಾಕ್ಯುಮೆಂಟ್ಸ್ಟೇಷನ್ಸ್ ಇದೆ ಏನಿದೆ ಅದನ್ನು ತಗೊಂಡು ಮಾಡಿಕೊಡ್ತಾರೆ. ಅಂದ್ರೆ ಅವರ ಒಂದು ವಹಿವಾಟು ಮೇಲೆ, ವಹಿವಾಟು ಮೇಲೆ, ವಹಿವಾಟು ಕಡಿಮೆ ಇದ್ರೆ ನೋಂದಣಿ ಮಾಡ್ಕೊಂಡ್ರೆ ಸಾಕು, ವಹಿವಾಟು ಜಾಸ್ತಿ ಇತ್ತು ಅಂದ್ರೆ ಅವ್ರು ಪರವಾನಿಗೆ ಪಡಿಬೇಕಾಗುತ್ತೆ, ಪರವಾನಿಗೆ ಪಡಿಬೇಕಾಗುತ್ತೆ, ಸ್ಟೇಟ್ ಲೈಸೆನ್ಸ್ ತಗೊಳ್ಬೇಕಾಗುತ್ತೆ. 12 ಲಕ್ಷ ರೂಪಾಯಿ ಅವರು ಒಂದು ಮಿತಿಯನ್ನ ನಿಗದಿ ಮಾಡಿದ್ದಾರೆ. ಹೌದು ಹೌದು, 12 ಲಕ್ಷಕ್ಕಿಂತ ಒಳಗಡೆ ಇತ್ತು ನೋಂದಣಿ ಮಾಡ್ಕೊಂಡ್ರೆ ಸಾಕು, ಹೌದು 12 ಲಕ್ಷ ಮೀರಿತು ಅವರು ಪರವಾನಿಗೆ ಪಡಿಬೇಕು. ಹೌದು ಹೌದು, ಆ ರೀತಿ ಒಂದು ಕ್ರಮ. ಹೌದು, ಅಂದ್ರೆ ಅವರ ಮಾನದಂಡಗಳಿಗೆ ಅನುಗುಣವಾಗಿ ಇವರು ಈ ಪದಾರ್ಥಗಳನ್ನ ತಯಾರು ಮಾಡ್ಕೋಬೇಕಾಗುತ್ತೆ. ಮತ್ತೆ ಪ್ಯಾಕಿಂಗು, ಲೇಬಲಿಂಗು, ಇದಕ್ಕೆಲ್ಲಾನು ಅವ್ರು ತಯಾರಾಗಿರ್ಬೇಕಾಗತ್ತೆ. ಹೌದು ಹೌದು, ಮಾರಾಟ ಮಾಡೋದಕ್ಕೆ, ಮಾರಾಟ ಮಾಡೋದು. ಬಟ್ ನಾರ್ಮಲಿ ಇದ್ರಲ್ಲಿ ಏನಾಗುತ್ತೆ, ನೀವು ಮಿಷಿನರೀಸ್ ಎಲ್ಲ ತಗೊಂಡಾಗ ಪ್ಯಾಕಿಂಗ್ ಮಿಷಿನ್ ಎಲ್ಲ ಬಂದ್ಬಿಡುತ್ತೆ. ಸೊ ನೀವು ಮೇಜರ್ ಆಗಿ ಕಾನ್ಸಂಟ್ರೇಟ್ ಮಾಡಿ ಯಾವ ತರ ಪ್ಯಾಕಿಂಗ್. ಸೊ ಇದರಲ್ಲಿ ಇನ್ನೊಂದು ಬೆನಿಫಿಟ್ ಏನಂದ್ರೆ ನಾವೇ CFTR ಮೈಸೂರು ಅವರೊಟ್ಟಿಗೆ ನೀವು ಲಿಂಕ್ ಮಾಡಿ ಕೊಡೋದ್ರಿಂದ ಅಲ್ಲಿ ನಿಮಗೆ ಪ್ಯಾಕಿಂಗ್ ಆಗ್ಬೋದು ಅಥವಾ ಅದ್ರದ್ದು ಟೆಕ್ನಾಲಜೀಸ್ ಆಗ್ಬೋದು ಎಲ್ಲ ಅಲ್ಲಿ ನಿಮಗೆ ಹೇಳಿಕೊಡ್ತಾರೆ ಅವರು. ಸೊ ಅದು ಲಿಂಕ್ ಆಗಿರೋದ್ರ ಇಎಂಎಫ್ ವಿಮೆ ಬೆನಿಫಿಷರೀಸ್ ಯಾರಿದ್ದಾರೆ ಅವರಿಗೆ ನಿಯಮಬದ್ಧಕ್ಕೆ ಮಾಡಿಕೊಂಡು ಜೊತೆಗೆ ಪ್ಯಾಕಿಂಗ್ನ ಸ್ಟೆಬಿಲೈಸ್ ಮಾಡಿಕೊಂಡು ನೀಟ್ ರೀತಿಯಲ್ಲಿ ಮಾರ್ಕೆಟಿಗೆ ಬಿಡೋಕ್ಕೆ ಅವರಿಗೆ ಹೆಲ್ಪ್ ಆಗುತ್ತೆ ಸರ್. ಅಂದರೆ ಸಿ ಎಫ್ ಟಿ ಆರ್ ಐ ಮೈಸೂರಿನಲ್ಲೇ ಇರೋದ್ರಿಂದ ಈ ಭಾಗದ ಜನರಿಗೆ ಭಾಳ ಅನುಕೂಲ. ಹೌದು ಹೌದು ಸರ್. ಜೊತೆಗೆ ಅವರು ಈ ಪ್ಯಾಕ್ ಮೇಲೆ ಏನೇನು ವಿವರಗಳಿರಬೇಕಾಗತ್ತೆ ಅದನ್ನೆಲ್ಲ ತಿಳಿಸ್ಕೊಡ್ತಾರೆ. ಅದೇ ಎಫ್ ಎಸ್ ಎಸ್ ಆಫೀಸಲ್ಲಿ ಹೋದ್ರೂ ತಿಳಿಸ್ಕೊಡ್ತಾರೆ ಸರ್. ತಿಳಿಸ್ಕೊಡ್ತಾರೆ. ಹೌದು. ಏನೇನು ವಿವರಗಳಿರಬೇಕು. ಹೌದು ಹೌದು. ಮತ್ತೆ ಏನೇನು ಅಲ್ಲಿ ಸೂಚನೆಗಳು. ಹೌದು. ಮತ್ತೆ ಕೆಲವೊಂದು ಸೂಚಕಗಳು ಮಾರ್ಕ್ಗಳು. ಹೌದು. ಇದೆಲ್ಲ ಇರಬೇಕಾಗತ್ತೆ. ಅದು ಕೂಡ ಇರಬೇಕಾಗತ್ತೆ. ಆದರೆ ಇವರು ಒಂದು ಬ್ರ್ಯಾಂಡ್ ಕೂಡ ಮಾಡ್ಬೋದು. ಇವರು ಬ್ರ್ಯಾಂಡ್ ಕೂಡ ಮಾಡಿ ಮಾರಾಟ ಮಾಡ್ಬೋದು. ಒಟ್ಟಾರೆ ಎಷ್ಟು ಮಟ್ಟಿಗೆ ಈ ಫಲವನ್ನು ಪಡೆಯೋದಕ್ಕೆ ಕೊಡಗು ಜಿಲ್ಲೆಯಲ್ಲಿ ಮುಂದೆ ಬರ್ತಾ ಇದ್ದಾರೆ ಜನ? ಸರ್, ಇಲ್ಲಿವರೆಗೆ 90 ಅಪ್ಲಿಕೇಶನ್ಸ್ ಆಗಿದೆ. ಅದರಲ್ಲಿ 14 ಕೋಟಿಯಷ್ಟು ಪ್ರಾಜೆಕ್ಟ್ ಮಾಡಿದ್ದೀವಿ ನಾವು 2021. ಸಬ್ಸಿಡೀಸ್ ಹಂತ ಹಂತವಾಗಿ ರಿಲೀಸ್ ಆಗ್ತಾ ಇದೆ. ಈಗ ಆಲ್ಮೋಸ್ಟ್ 4.5 ಕೋಟಿಯಷ್ಟು ಸಬ್ಸಿಡಿ ರಿಲೀಸ್ ಆಗಿದೆ. ಈ ಆಹಾರ ಸಂಸ್ಕರಣೆಯಲ್ಲಿ ಮೇಜರ್ ಆಗಿ ನಮಗೆ ಕಂಡುಬರುವಂತ ಒಂದು ಡ್ರಾಬ್ಯಾಕ್ ಏನಂದ್ರೆ ಕ್ಲೈಮೆಟಿಕ್ ಕಂಡೀಷನ್, ಮತ್ತೆ ರಾ ಮೆಟೀರಿಯಲ್ಸ್ ನ ಪರ್ಚೇಸ್ ಮಾಡುವಂಥದ್ದು, ಕಚ್ಚಾ ಪದಾರ್ಥಗಳು ತರೋದು ಸ್ವಲ್ಪ ಕಷ್ಟ, ಮಾರ್ಕೆಟ್ ರೀಚ್ ಸ್ವಲ್ಪ ಕಷ್ಟ ಇರೋದ್ರಿಂದ. ಬಟ್ ಕಾಫಿ ಅಂತ ಮಾಡಿದಾಗ ನಮಗೆ ವರ್ಕಿಂಗ್ ಕ್ಯಾಪಿಟಲ್ ಆಗ್ಬೋದು, ಅಥವಾ ರಾ ಮೆಟೀರಿಯಲ್ ಕಚ್ಚಾ ವಸ್ತುಗಳಿಗೆ ತೊಂದರೆ ಆಗಲ್ಲ. ಕಾಫಿ ಆಗ್ಬೋದು ಅಥವಾ ಇರುವಂತ, ನಾನು ನಾರ್ಮಲಿ ಎಲ್ಲ ಅಪ್ಲಿಕೆಂಟ್ಸ್ನ ಹೋದಾಗ ಏನು ಕೇಳ್ಕೊಳ್ತೀನಿ ಅಂತ ಹೇಳಿದ್ರೆ, ನಮ್ಮ ತೋಟದಲ್ಲಿ ಸಿಗುವಂಥ ವಸ್ತುಗಳಿಗೆ ಫ್ಯಾಷನ್ ಫ್ರೂಟ್ ಆಗ್ಬೋದು, ಗಾಂಧರಿ ಮಿಂಟ್ಸ್ ಆಗ್ಬೋದು, ನಿಂಬೆಹಣ್ಣು ಆಗ್ಬೋದು, ನಮ್ಮಲ್ಲಿ ಸಿಗುವಂಥ ಕೈಹುಳಿ ಆಗ್ಬೋದು ಅಥವಾ ಶುಂಠಿ ಆಗ್ಬೋದು, ಹಣ್ಣುಗಳು ಆಗ್ಬೋದು, ಹಲಸಿನ ಹಣ್ಣು ಆಗ್ಬೋದು. ಸೊ ಇಂಥದ್ರಲ್ಲಿ ನೀವು ವ್ಯಾಲ್ಯೂಯೇಷನ್ ಮಾಡಿ ಅಂತ. ಸೀಬೆ ಹಣ್ಣುಗಳಾಗ್ಬೋದು, ವಾಟರ್ ಆಪಲ್ ಆಗ್ಬೋದು. ಸೊ ಇಂಥದ್ರಲ್ಲಿ ನೀವು ವ್ಯಾಲ್ಯೂಯೇಷನ್ ಮಾಡಿದಾಗ ನಿಮಗೆ ಕಚ್ಚಾ ವಸ್ತುಗಳದ್ದು ತೊಂದರೆನೂ ಆಗಲ್ಲ, ಆ ಸೀಸನ್ಗೆ ನಿಮ್ಮ ಸಿಗುವ ಏನು ರಾ ಮೆಟೀರಿಯಲ್ಸ್ ಇರ್ತದೆ ಅದನ್ನೇ ನೀವು ಕನ್ವರ್ಟ್ ಮಾಡಿಕೊಂಡು ಸೇಲ್ ಮಾಡ್ಬೋದು. ಬಿಕಾಸ್ ಹೊರಗಡೆ ಎಲ್ಲ ಫ್ಯಾಷನ್ ಫ್ರೂಟ್ ಜ್ಯೂಸಿಗೆ ತುಂಬ ಡಿಮ್ಯಾಂಡ್ ಇದೆ. ನಮ್ಮ ಕೊಡಗಿಂದು ಫ್ಯಾಷನ್ ಫ್ರೂಟ್ ಜ್ಯೂಸಸ್ ಆಗ್ಬೋದು, ಅಥವಾ ಗಾಂಧರಿ ಮಿಂಟ್ಸಿದು ಆಗ್ಬೋದು, ಅಥವಾ ನಮ್ಮ ಈ ಪೋರ್ಕ್ ಮಸಾಲೆ ಅಂತ ಹೇಳ್ತಾರೆ. ಬಟ್ ಪೋರ್ಕ್ ಮಸಾಲೆ ಅಂತ ಹೇಳುವಂಥದ್ದು ನಾವು ಒಂದು ಕಾಳು ಮೆಣಸು ಜೀರಿಗೆ ಸಾಂಬಾರೆಲ್ಲ ಹಾಕಿ ಅದಕ್ಕೆ ಬೇರೆ ಬೇರೆ ಥರದ ಅಡುಗೆಗಳು ಮಾಡ್ಬೋದು. ಕೊಡಗು ಸ್ಪೆಷಲ್ ಮಸಾಲೆ ಅಂತ ಮಾಡಿನೂ ಸೇಲ್ ಮಾಡ್ಬೋದು. ಬಿಕಾಸ್ ಆ ಮಸಾಲೆ ನಮ್ಮ ಕೊಡಗಿನದೇ ವೈಶಿಷ್ಟ್ಯ, ಹೊರಗಡೆ ಗೊತ್ತಿಲ್ಲ ಅದನ್ನು. ಸೊ ಅದನ್ನು ಸಹ ಹೇಗೆ ವ್ಯಾಲ್ಯೂಯೇಷನ್ ಮಾಡ್ಕೊಂಡು ಮಾಡೋದು ಅಂತ ಹೇಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೊಡಗು ಮತ್ತೆ ಬೇರೆ ಇಲಾಖೆಗಳು ಏನಾದರೂ ಇದರಲ್ಲಿ ಕೈ ಜೋಡಿಸ್ತಾವ? ನಮ್ಮ ಜಿಲ್ಲಾ ಪಂಚಾಯತ್ ಇದೆ, ಅವರು ಕೂಡ ಈ ಗ್ರಾಮೀಣ ಪ್ರದೇಶದಲ್ಲಿ ಒಂದು ರೀತಿ ಮಹಿಳೆಯರ ಮತ್ತೆ ಪುರುಷರ ಜೀವನ ಮಟ್ಟವನ್ನು ಉತ್ತಮಪಡಿಸೋದಕ್ಕೆ NRLM ಅಂತ ಒಂದು ಯೋಜನೆಯನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ. ಅದು ಏನಾದರೂ ಇಲ್ಲಿ ಲಿಂಕ್ ಅನ್ನ ಕೊಂಡಿಯನ್ನು ಹೊಂದಿದೆಯಾ ಈ ಯೋಜನೆಗೆ? ಎಸ್ ಇದೆ. ಏನು ಅಂತ ಹೇಳಿದ್ರೆ, ಸ್ವಸಹಾಯ ಗುಂಪುಗಳು ಯಾರಾದ್ರೂ ಚಿಕ್ಕ ಮಟ್ಟದಲ್ಲಿ ಆಹಾರ ಸಂಸ್ಕರಣೆ ಮಾಡ್ತಿದ್ದಾರೆ, ಅವರಿಗೆ ಚಿಕ್ಕ ಮಟ್ಟದಲ್ಲಿ ಅವರಿಗೆ ಬಂಡವಾಳ ಬೇಕು ಅಂತ ಹೇಳಿದ್ರೆ, 40,000 ಪ್ರತಿ ಸದಸ್ಯರಿಗಾಗಿ ಸೀಡ್ ಕ್ಯಾಪಿಟಲ್ ಅಂದ್ರೆ ಬಂಡವಾಳನ ಕೊಡ್ತಾರೆ ಅವರು. ಸೊ ಇದು NRLM ಅಂಡರ್ಲೇ ಬರ್ತದೆ. ಯಾರ್ಯಾರು ಸ್ವಸಹಾಯ ಸಂಘಗಳು ಗುಂಪುಗಳಿದೆ ಅವರು NRLM ಜಿಲ್ಲಾ ಪಂಚಾಯತಿನ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಅಂದ್ರೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಆ ಇದರಲ್ಲೇ ಬರುತ್ತೆ. ಗ್ರಾಮ ಪಂಚಾಯತ್ ಅಲ್ಲ, NRLM ಜಿಲ್ಲಾ ಪಂಚಾಯತಿನ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ, ಅದ್ರ ಮೂಲಕ ಅದು ಬರುತ್ತೆ. ಹೌದು. ಆ ರೀತಿಯಾಗಿ ಒಂದು ಕೊಂಡಿ ಹೊಂದಿದೆ ಇದಕ್ಕೆ. ಹೌದು. ಈ ಯೋಜನೆಯಲ್ಲಿ. ಹೌದು. ಅಂದ್ರೆ ಅವರಿಗೆ ಮೂಲ ಬಂಡವಾಳ ಸಿಗುತ್ತೆ. ಅಲ್ಲಿ ಸಿಗುತ್ತೆ ಅಂದ್ರೆ ಚಿಕ್ಕ ಪರಿಕರಗಳು. ಈಗ ನೀವು ಒಂದು ಚಕ್ಕುಲಿ, ಕೋಡುಬಳೆ, ಅಥವಾ ನೀವು ಈ ಹಬ್ಬ ಹರಿದಿನಗಳಿಗೆ ಈಗ ರೆಡಿ ಟು ಈಟ್ ಸ್ನಾಕ್ಸ್ ಮಾಡಿ, ಅದಕ್ಕೆ ದೊಡ್ಡ ಮಟ್ಟದ್ದು ನಿಮಗೆ ಮಿಷಿನರೀಸ್ ಬೇಕಾಗಿರೋದಿಲ್ಲ. ನಿಮಗೆ ಬೇಕಾಗಿರೋದು ಒಂದು ಬಾಂಡ್ಲಿ ಆಗ್ಬೋದು, ಅದಕ್ಕೆ ಇರುವ ಗ್ಯಾಸ್ ಸ್ಟೌವ್ಸ್ ಆಗಿರ್ಬೋದು, ಅದಕ್ಕೆ ಅಚ್ಚುಗಳಾಗಿರ್ಬೋದು, ಇಂಥದ್ದು ಪರ್ಚೇಸ್ ಮಾಡಕ್ಕೆ NRLM ಅಂದ ಅಂದ್ರೆ ಒಬ್ಬೊಬ್ಬರಿಗೆ 40,000 ರೂಪಾಯಿ ವರೆಗೂ ಸಿಗುತ್ತೆ. ಸ್ವಸಹಾಯ ಸಂಘ ಆದ್ರೆ ಒಂದು 10 ಜನ ಇರಬೇಕಾಗುತ್ತೆ. ಹೌದು ಹೌದು. 4 ಲಕ್ಷದವರೆಗೂ ಒಂದು ಸಂಘಕ್ಕೆ ಸಿಗುತ್ತೆ. ಹೌದು. ಅದನ್ನು ಕೂಡ ಬಳಸಿಕೊಂಡು ಇಲ್ಲೂ ಕೂಡ ಅವರು ಸಹಾಯಧನವನ್ನ ಪಡ್ಕೊಳ್ಳಕ್ಕೆ ಅವಕಾಶ ಇದೆ. ಅಂದ್ರೆ ಗುಂಪಿಗಾಗಲಿ ಅಥವಾ ವೈಯಕ್ತಿಕವಾಗಿ ಸಬ್ಸಿಡಿ ಮಾತ್ರ ಅಷ್ಟೇ ಇರುತ್ತೆ. ಹೌದು ಹೌದು. ಶೇಕಡ 50 ಇಲ್ಲ 15 ಲಕ್ಷ. ಈಗ ಅದನ್ನ ಇನ್ನು ನಿಮಗೆ ಡೀಟೇಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಒಂದ್ ವೇಳೆ ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟ್ ನಿಮ್ಮ ಪ್ರಾಜೆಕ್ಷನ್ 30 ಲಕ್ಷ ಇತ್ತು ಅಂತ ಹೇಳಿದ್ರೆ ನಿಮಗೆ 15 ಲಕ್ಷ ಸಬ್ಸಿಡಿ ಸಿಗುತ್ತೆ. ಬಟ್ ಇಂಡಿವಿಜುವಲ್ಗೆ ನಾವು 99 ಲಕ್ಷದವರೆಗೂ ಲೋನ್ ಕೊಡ್ಬೋದು ಮಿಷಿನರಿಗೆ, ಬಟ್ ಸಬ್ಸಿಡಿ 15 ಲಕ್ಷನೇ. 15 ಲಕ್ಷಕ್ಕೆ ಮಿತಿಗೊಳಿಸಲಾಗಿದೆ. ಅದೇ ಈಗ 10 ಲಕ್ಷ ಇತ್ತು ಅಂದ್ರೆ 5 ಲಕ್ಷ, 50% ಇಲ್ಲ 15 ಲಕ್ಷ. 15 ಲಕ್ಷ ಮಿತಿ ಕಡಿಮೆನೋ ಹೌದು. ಅಂದ್ರೆ 30 ಲಕ್ಷದವರೆಗೂ ಮಾಡ್ಕೊಂಡ್ರೆ 15 ಲಕ್ಷ ಗರಿಷ್ಠ ಸಬ್ಸಿಡಿನ ಪಡಿಬಹುದು. ಅಂದ್ರೆ ಅವ್ರಿಗೆ ಎಷ್ಟು ಮಟ್ಟಿಗೆ ಆರ್ಥಿಕವಾಗಿ ಅನುಕೂಲ ಆಗಿದೆ ಈ ಯೋಜನೆಯಿಂದ? ಯಾಕೆ ಅಂತ ಹೇಳಿದ್ರೆ ಸರ್, ಒಂದು ಇದು ನಾನ್ ಕೊಲಾಟ್ರಲ್ ಲೋನ್, ಅಂದ್ರೆ ಯಾವುದೇ ರೀತಿಯ ನೀವು ಶೂರಿಟಿ ಕೊಡೋದು ಬೇಡ, ಕೊಲಾಟ್ರಲ್ ಕೊಡೋದು ಬೇಡ. ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕು, ವೆರಿ ಇಂಪಾರ್ಟೆಂಟ್. ಅದು ಅದೀಗ ಎಲ್ಲ ನಡೆಯುವಂಥದ್ದು ಸಿಬಿಲ್ ಸ್ಕೋರ್ ನಾವು ತುಂಬ ನೀಟಾಗಿ ಮೇಂಟೈನ್ ಮಾಡಿರಬೇಕಾಗುತ್ತೆ. ಮತ್ತೆ ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟ್, ಪ್ರೊಜೆಕ್ಷನ್, ಡಾಕ್ಯುಮೆಂಟೇಶನ್ಸ್ ಕರೆಕ್ಟ್ ಇರಬೇಕಾಗುತ್ತೆ. ಸೊ ಇದಿಷ್ಟು ಕರೆಕ್ಟ್ ಇದ್ರೆ ನಿಮಗೆ ಮಿಷಿನರೀಸ್ ವಿತೌಟ್ ನಾನ್ ಕೊಲಾಟ್ರಲ್ ಬ್ಯಾಂಕ್ಸ್ ಅಲ್ಲಿ ನಿಮಗೆ ನಾನ್ ಕೊಲಾಟ್ರಲ್ ಲೋನ್ ಸಿಗುತ್ತೆ. ಸೊ ನಿಮಗೆ ಫಂಡ್ ರೈಸಿಂಗ್ ತುಂಬಾ ಈಸಿ ಇದರಲ್ಲಿ. ನಿಮ್ಮ ಪ್ಲಾನ್ ಮೇಲೆ ನಿಮಗೆ ಪೇ ಮಾಡ್ತಾ ಇದ್ದಾರೆ ಬ್ಯಾಂಕ್. ನೀವೇನು ಐಡಿಯಾ ಕೊಟ್ಟಿರ್ತೀರಾ, ನೀವೇನು ಹೊಸದಾಗಿ ಏನೋ ಒಂದು ಮಾಡಬೇಕು ಅಂತಿದ್ದೀರಾ, ಆ ಐಡಿಯಾದ ಮೇಲೆ ಫಂಡ್ ಮಾಡ್ತಾ ಇದೆ ಬ್ಯಾಂಕ್. ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಘಟಕಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಯಾರನ್ನ ಸಂಪರ್ಕಿಸಬೇಕು? ಸರ್, ನಾವು ಇಬ್ಬರಳಿದ್ದೀವಿ, ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು. ನನ್ನ ಹೆಸರು ನೀರಜ ಅಂತ ಹೇಳಿ, ಇನ್ನೊಬ್ರು ಕುಮದ ಅಂತ ಇದ್ದಾರೆ. ನಮ್ಮನೆ ಇಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಸರ್. ಒಂದು ದೂರವಾಣಿ ಸಂಖ್ಯೆ ಕೊಡ್ತೀರಾ? ಎಸ್ ಸರ್, ನನ್ನ ನಂಬರ್ ಬಂದು 8861424540. ನಾನು ಸರಿ ಹೇಳ್ತೀನಿ. ಆತ್ಮೀಯ ಕೇಳಿದರೆ ನೀರಜ ಕೆ ಜಿ ಅವರ ಮೊಬೈಲ್ ದೂರವಾಣಿ ಸಂಖ್ಯೆ 8861424540. ಈ ಸಂಖ್ಯೆಗೆ ಸಂಪರ್ಕ ಮಾಡಿ ಈ ಪಿ ಎಂ ಎಫ್ ಎಂ ಇ ಯೋಜನೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು. ತುಂಬ ಸಂತೋಷ ನೀರಜ ಅವರೇ, ತಾವು ಇದುವರೆಗೂ ಕೇಳುಗರಿಗೆ ಈ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಘಟಕಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯಡಿಯಲ್ಲಿ ಏನೇನು ಚಟುವಟಿಕೆಗಳನ್ನು ಕೈಗೊಳ್ಳಬಹುದು, ಇದರಿಂದ ಸರ್ಕಾರದಿಂದ ಎಷ್ಟು ಮಟ್ಟಿಗೆ ಸಹಾಯಧನ ಲಭ್ಯವಾಗುತ್ತೆ, ಮತ್ತು ಸಾಲವನ್ನು ಹೇಗೆಲ್ಲ ಪಡ್ಕೋಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಥ್ಯಾಂಕ್ ಯು. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 27,300 ರೂಪಾಯಿಂದ 27,800 ರೂಪಾಯಿ, ಅರಬಿಕಾ ಚೆರಿ 14,000 ರೂಪಾಯಿಂದ 16,200 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 17,500 ರೂಪಾಯಿಂದ 18,000 ರೂಪಾಯಿಗಳು, ರೋಬಸ್ಟಾ ಚೆರಿ 11,200 ರೂಪಾಯಿಂದ 12,200 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಿಸಾನ್ ವಾಣಿಯಲ್ಲಿ ಕಾಫಿ ಬೆಳೆಯ ಬೆರಿ ಬೋರರ್ ಕೀಟ ನಿಯಂತ್ರಣ ಕುರಿತು ಡಾಕ್ಟರ್ ಹೆಚ್ ಜಿ ಸೀತಾರಾಮ್ ಅವರೊಂದಿಗೆ ಸಂದರ್ಶನವಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ರಂಗ ಪ್ರಸಾರವಾಯಿತು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನಿಧನ ಸುದ್ದಿ. ಮೈಸೂರ ರಾಮಕೃಷ್ಣ ನಗರದ ವಾಸವುಳ್ಳ ಕೇಳಪಂಡ ಪೌತಿ ದೇವಯ್ಯ ಅಂಗಡ ಪೊಣ್ಣು ಕೇಳಪಂಡ ಬೊಳ್ಳಮ್ಮಯ್ಯಂಗ ಇಂದು ಮಜ್ಜನ ಓರ್ ಗಂಟೆಗೆ ಮರಣಪಟ್ಟಿದ್ದು. 98 ಬೈತ್ರ ಕೇಳಪಂಡ ಬೊಳ್ಳಮ್ಮ ಇಂಗಡ ತಾಮನೆ ಇಟ್ಟಿರ ಇಂಗಡ ಆಖರಿ ಕರೆಯ ನಾಳೆ ಪೊಲಕ 11 ಗಂಟೆಗೆ ಮೈಸೂರ ಗೋಕುಲಮಲುಳ್ಳ ಚಿರಶಾಂತಿ ಧಾಮದ ನಡಪಂದು ಒಕ್ಕಕಾರ ಅರಚಿಟ್ಟಿತು. ಬಲಮುರಿ ನಿವಾಸಿ ಕಾಳೆಕುಟ್ಟಡ ಭೀಮಯ್ಯ ಶಂಭು ಇಂಗ 72ನೇ ಬೈತ್ಲು ಇಂದು ಮಜ್ಜನ ಮರಣಪಟ್ಟಿತು. ಕಾಳೆಕುಟ್ಟಡ ಭೀಮಯ್ಯ ಶಂಭು ಇಂಗಡ ಆಖರಿ ಕರೆಯ ನಾಳೆ ಇಂಗಡ ಸ್ವಗ್ರಹ ನಡಪಂದು ಒಕ್ಕಕಾರ ಅರಚಿಟ್ಟಿತು. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ ಪ್ರಾಯೋಜಕರು ಕೊಡಗುಗೌಡ ಸಮಾಜಗಳ ಒಕ್ಕೂಟ ಮಡಿಕೇರಿ. ಮುಂದೆ ಬರಲಿರುವ ಸಮೀಕ್ಷೆಯಲ್ಲಿ ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಅರೆಭಾಷೆ ಗೌಡರ ನಿಖರ ನೋಂದಣಿ ಬಗ್ಗೆ ಎರಡು ಜಿಲ್ಲೆಗಳ ಗೌಡ ಸಂಘಟನೆಗಳ ಜಂಟಿ ಸಭೆನ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ನೇತೃತ್ವದಲ್ಲಿ ಸೆಪ್ಟೆಂಬರ್ 10 ಬುಧವಾರದಂದು ಮಧ್ಯಾಹ್ನ 2:30 ಗಂಟೆಗೆ ಪುತ್ತೂರಿನ ಒಕ್ಕಲಿಗರ ಯಾನೆ ಗೌಡರ ಸೇವಾ ಸಂಘ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗುತ್ತು. ಎರಡು ಜಿಲ್ಲೆನ ಗೌಡ ಸಮುದಾಯದ ಆಸಕ್ತರು ಸಭೆಯಲ್ಲಿ ಭಾಗವಹಿಸಕುತ್ತ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಅಧ್ಯಕ್ಷರಾದ ಸದಾನಂದ ಮಾವಜವು ಕೇಳಿಕೊಂಡಳು. ಸುದ್ದಿ ಚೊಂಪಿ ಓದುತ್ತಿರವು ಉಳುವಾರನ ರೋಷನ್ ವಸಂತ್ ಜೊಂಪೆನ ವಿವರ. ರಾಜ್ಯ ಶಿಕ್ಷಣ ಸಂಶೋಧನಾ ಮತ್ತು ತರಬೇತಿ ಇಲಾಖೆ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ವಯಸ್ಕರ ಶಿಕ್ಷಣ ಇಲಾಖೆ ಇವರ ಕೂಡು ಕೂಟಲೇ ಇದೇ ತಾರೀಕು 11ಕ್ಕೆ ಬೆಳಿಗ್ಗೆ 10 ಗಂಟೆಗೆ ಮಡಿಕೇರಿಪೇಟೆನ ಜೂನಿಯರ್ ಕಾಲೇಜಿನ ಸಭಾಮಂಡಳಿ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆ ಮತ್ತು ಸಾಕ್ಷರತಾ ಸಪ್ತಾಹ ಕಾರ್ಯಕ್ರಮ ಏರ್ಪಾಡಾಟು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ವೆಂಕಟರಾಜ, ಜಿಲ್ಲಾ ಪಂಚಾಯಿತಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆನಂದ ಪ್ರಕಾಶ್ ಮೀನಾ, ಶಾಲಾ ಶಿಕ್ಷಣ ಇಲಾಖೆನ ಉಪನಿರ್ದೇಶಕ ಬಸವರಾಜು ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿವೆ. ರಾಜಭಾಷಾ ಹಿಂದಿ ಇದರ 150ನೇ ಸ್ಥಾಪನಾ ವರ್ಷದ ಹೊತ್ತುಲಿ ನಗರ ರಾಜಭಾಷಾ ಅನುಷ್ಠಾನ ಸಮಿತಿ ಇವರ ಕೂಡುಕೂಟಲಿ ಇಂದು ಮಡಿಕೇರಿನ ಪಿಎಂ ಶ್ರೀ ಜವಾಹರ್ ನವೋದಯ ವಿದ್ಯಾಲಯಲ್ಲಿ ಹಿಂದಿಲಿ ಕೈಲಿ ಬರೆಯುವ ಪೈಪೋಟಿ ಮತ್ತು ಪದಬಂದಾಸ ಏರ್ಪಾಡಾಗಿತ್ತು. ವಿದ್ಯಾಲಯದ ಪ್ರಿನ್ಸಿಪಾಲ್ ಸಿವಿ ಪ್ರಮೀಳಾವು ಅಧ್ಯಕ್ಷತೆ ವಹಿಸಿ ಹಿಂದಿ ಭಾಷೆನ ಪ್ರಸಾರ ಮತ್ತು ಪ್ರಚಾರದ ಕುರಿತಂಗೆ ಇದೇ ಹೊತ್ತುಲಿ ಮಾತಾಡ್ದು. ಕುಶಾಲನಗರದ ದೊಡ್ಡ ಆಳುವಾರಲಿರುವ ವನ್ಯಜೀವಿ ಪಶುವೈದ್ಯಕೀಯ ಸಂಶೋಧನಾ ಸಂಸ್ಥೆಯಲ್ಲಿ ಇದೇ ತಾರೀಕು 11ಕ್ಕೆ ವಿಷ ಇರುವ ಹಾವುಗಳ ಕಂಡುಹಿಡಿಯೋದು ಮತ್ತು ತಕಣಿಕಾದ ಎಚ್ಚರಿಕೆಯ ಕ್ರಮಗಳ ಕುರಿತಂಗೆ ಒಂದು ದಿನದ ತರಬೇತಿ ಕಾರ್ಯಕ್ರಮ ಏರ್ಪಾಡಾಟು. ತರಬೇತಿಲಿ ವಿಷ ಇರುವ ಹಾವುಗಳ ಕುರಿತು ಮಾಹಿತಿ, ಹಾವುಗಳ ಹೆಂಗೆ ಹಿಡಿಯೋದು, ಹಾವುಗ ಬರದಂಗೆ ಹೆಂಗೆ ತಡೆಯೋದು, ಹಾವುಗ ಕಚ್ಚಿರೆ ಅದಕ್ಕೆ ಮುದ್ದು, ಅಪನಂಬಿಕೆಗ, ರೈತ ಸ್ನೇಹಿ ಹಾವುಗ ಸೇರಿದಂಗೆ ಹಾವುಗಳ ಕುರಿತು ಸುಮಾರು ಮಾಹಿತಿನ ತಜ್ಞರು ಕೊಟ್ಟವೆ. ಕುಸೀರವು ಈ ತರಬೇತಿನ ಲಾಭನ ಪಡ್ಕಣಕ್ಕೆ. ಕೊಡಗು ಗೌಡ ವಿದ್ಯಾಸಂಘದ ಕಡೆಯಿಂದ ಪ್ರತಿ ವರ್ಷದಂಗೆ ಈ ಸಲನು ಗೌಡ ಜನಾಂಗದ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸಾಧಕರಿಗೆ ಸನ್ಮಾನ ಮಾಡಿಕೆ ಅರ್ಜಿ ಕರೆದಳು. ಎಸ್ಎಸ್ಎಲ್ಸಿ, ಪಿಯುಸಿ, ಪದವಿ ಹಂಗೆ ಸಿಇಟಿಲಿ 1000 ರ್ಯಾಂಕ್ನೊಳಗೆ, ನೀಟಲ್ಲಿ ರಾಷ್ಟ್ರಮಟ್ಟಲಿ 5000 ರ್ಯಾಂಕ್ ತಗೊಂಡವು, ಮತ್ತು ವೈದ್ಯಕೀಯ, ಇಂಜಿನಿಯರಿಂಗ್, ಸ್ನಾತಕೋತ್ತರ ಪದವಿಯಲ್ಲಿ ರ್ಯಾಂಕ್ ತಗೊಂಡವು. ಕ್ರೀಡೆ, ಕಲೆ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸರ್ಕಾರದಿಂದ ಕೊಡುವ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟಲಿ ಇನಾಮನ ತಗೊಂಡು ಒಳ್ಳೆ ಸಾಧನೆ ಮಾಡಿದವು. ಸರಿಯಾದ ದಾಖಲಾತಿಗೊಳಟಿಗೆ ಇದೇ ತಾರೀಕು 30ರೊಳಗೆ ಮಡಿಕೇರಿಯಲ್ಲಿರುವ ಸಂಘದ ಕಚೇರಿಗೆ ಬಂದು ಅರ್ಜಿನ ಹಾಕುತ್ತ ಸಂಘದ ಕಾರ್ಯದರ್ಶಿ ಪೇರಿಯನ ಉದಯ ಅವು ತಿಳಿಸಿದಳು. ಮೂರ್ನಾಡು ಕರೆಂಟ್ ಉಪಕೇಂದ್ರದಿಂದ ಹೊರಗೆ ಹೋಗುವ ನಾಪೋಕುಲು ಹೊದ್ದೂರು ಪೀಡರ್ಲಿ ರಿಪೇರಿ ಕೆಲಸ ಇರುವುದರಿಂದ ನಾಳೆ ತಾರೀಕು 9ಕ್ಕೆ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆ ಮುಟ ಮೂರ್ನಾಡು, ಮುತ್ತಾರ್ಮುಡಿ, ಕಿಗ್ಗಾಲು, ಕುಂಬಳದಾಳು, ಹೊದ್ದೂರು, ಕಬಡಕ್ಕೇರಿ, ಕಕ್ಕಬ್ಬೆ, ಕೊಳಕ್ಕೇರಿ, ಕುಂಜಿಲ, ಎಮ್ಮೆಮಾಡು, ನೆಲಜಿ, ಬಲ್ಲಮೋಟಿ, ಪೇರೂರು, ನಾಪೋಕುಲು, ಕೊಟ್ಟಮುಡಿ, ಪಾಲೂರು, ಚೆರಿಯಪರಂಬು, ಹಳೆ ತಾಲೂಕು ಸೇರಿದಂಗೆ ಸುತ್ತಮುತ್ತು ಕರೆಂಟ್ ಇರಿದುಲೆತ್ತ ಇಲಾಖೆನ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸಿದಳು. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿ ಲೋಕಾಯುಕ್ತ ಅಧಿಕಾರಿಗ ನಾಡ್ದು ತಾರೀಕು 10ಕ್ಕೆ ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮುಟ ಕುಶಾಲನಗರ ಲೋಕೋಪಯೋಗಿ ಪ್ರವಾಸಿ ಮಂದಿರಲ್ಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆನಲ್ಲಿ ಪುಕಾರುಗಳ ತಗೊಂಡವೆ. ಸರ್ಕಾರಿ ಕಚೇರಿಗಳಲ್ಲಿ ಕೆಲಸಗಳ ತಡ ಮಾಡಿದು, ಬೇಕು ಬೇಕು ತ ದಣಿಸುವುದು, ದುಡ್ಡು ಚುಟ್ಟಿಕೆ ಪ್ಯಾಚಾಡ್ದು, ಹೀಗೆಲ್ಲ ತೊಂದರೆ ತಾಪತ್ರೆ ಕೊಡ್ತಿರುವ ಸರ್ಕಾರಿ ಅಧಿಕಾರಿ ನೌಕರರ ವಿರುದ್ಧ ಸಾರ್ವಜನಿಕರು ಬಂದು ಪುಕಾರು ಕೊಡಕುತ್ತ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರು ತಿಳಿಸಿದಳು. ಕೊಡವತಕ್ಕ ಅಳತು ಕರಡ ಕೂಟ ಹಂಗೆ ಕಾನೂರು ಕೋತೂರು ಮಹಿಳಾ ಮಂಡಲದ ಕೂಡು ಕೂಟಲಿ ನಾಡ್ದು ತಾರೀಕು 10ಕ್ಕೆ ಬೆಳಿಗ್ಗೆ 11:30 ಕೂಟದ ಅಧ್ಯಕ್ಷ ಚೆಟ್ಟಂಗಡ ರವಿ ಸುಬ್ಬಯ್ಯ ಅವರ ಅಧ್ಯಕ್ಷತೆಯಲ್ಲಿ ಕಾನೂರು ಕೋತೂರು ಮಹಿಳಾ ಮಂಡಲಲ್ಲಿ ವಿಶೇಷ ಕೊಡವ ಸಾಹಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಾಡಾಟು. ಇದೇ ಹೊತ್ತುಲಿ ಕೊಡವ ಸಾಹಿತ್ಯ ಮಾಲೆ ಯೋಜನೆನ 193, 194 ಹಂಗೆ 195ನೇ ಹೆಜ್ಜೆನ 3 ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮ, ಕೊಡವ ಹಾಡು, ಕೊಡವ ಭಾಷೆಯಲ್ಲಿ ಓದುದು ಹಂಗೆ ಕೊಡವ ಹಾಸ್ಯ ಪೈಪೋಟಿಗ ಸಹ ನಡೆದದೆ. ಮಡಿಕೇರಿ ಕರೆಂಟ್ ಉಪಕೇಂದ್ರದಿಂದ ಹೊರಗೆ ಹೋಗುವ ರಾಜಾಸೀಟ್ ಪೀಡರ್ಲಿ ರಿಪೇರಿ ಕೆಲಸ ಇರುವುದರಿಂದ ನಾಡ್ದು ತಾರೀಕು 10ಕ್ಕೆ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆ ಮುಟ ಡಿಸಿ ಕಚೇರಿ, ರಾಜಾಸೀಟ್ ರಸ್ತೆ, ಇಂದಿರಾನಗರ, ಚಾಮುಂಡೇಶ್ವರಿ ನಗರ, ಎಲ್ಐಸಿ ರಸ್ತೆ, ಸ್ಟುವರ್ಟ್ ಹಿಲ್, ಗೌಳಿ ಬೀದಿ ಸೇರಿದಂಗೆ ಸುತ್ತಮುತ್ತ ಕರೆಂಟ್ ಇರಿದುಲೆತ್ತ ಇಲಾಖೆನ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸಿದಳು. ಮಡಿಕೇರಿ ದಸರಾ ಸಾಂಸ್ಕೃತಿಕ ಸಮಿತಿನ ಕಡೆಯಿಂದ ರೋಟರಿ ಮಿಸ್ಟಿ ಹಿಲ್ಸ್ನ ಕೂಡುಕೂಟಲಿ ಇದೇ ತಾರೀಕು 30ಕ್ಕೆ ಮಡಿಕೇರಿಪೇಟೆನ ಗಾಂಧಿ ಬಾಣಿಲಿ 12ನೇ ವರ್ಷದ ಮಕ್ಕಳ ದಸರಾ ಏರ್ಪಾಡಾಟು. ಇದರ ಪ್ರಯುಕ್ತ ಮಕ್ಕಳಿಗೆ ತರವರಿ ಪೈಪೋಟಿಗ ಸಹ ನಡೆದಿದೆ. ಕರ್ನಾಟಕ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಸಹ ಒಂದು. ತಾರೀಕು 6/6/2023 ಆದೇಶ ಹಂಗೆ ತಾರೀಕು 17/7/2023 ಮಾರ್ಗಸೂಚಿನಂಗೆ ಅನುಷ್ಠಾನ ಮಾಡ್ತಾವಳು. ತಾರೀಕು 17/7/2023 ಹೊರಡಿಸಿದ ಮಾರ್ಗಸೂಚಿನ ಪ್ರಕಾರ ಕುಟುಂಬದ ಯಜಮಾಂತಿ ಇಲ್ಲ ಯಜಮಾಂತಿನ ಗಂಡ ಆದಾಯ ತೆರಿಗೆ ಕಟ್ಟವು ಆಗಿದ್ದರೆ ಹಂಗೆ ಜಿಎಸ್ಟಿ ರಿಟರ್ನ್ಸ್ ಕಟ್ಟವು ಆಗಿದ್ದರೆ ಈ ಯೋಜನೆಗೆ ಸೇರಿದುಲೆ. ಇದುವರೆಗೆ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿಲಿ 2.13 ಲಕ್ಷ ಫಲಾನುಭವಿಗ ಐಟಿ ಜಿಎಸ್ಟಿಗೆ ಸೇರಿವೆತ್ತ ಗೊತ್ತಾಟು. ತಾರೀಕು 15/7/2025 ಎಂಪಿಐಸಿ ಸಭೆಯಲ್ಲಿ ಐಟಿ ಜಿಎಸ್ಟಿ ಟ್ಯಾಕ್ಸ್ ಪೇಯಿತ ಸ್ಟೇಟಸ್ನ ತೋರಿಸ್ತಿರವು

ಪನ್ನೊಂದರ ಗಂಟೆಗೆ ನಡೆಪ ಈ ಕಾರ್ಯಕ್ರಮದಲ್ಲಿ ಕೊಡವ ತಕ್ಕ ಎಳ್ದುಕಾರ್ಡ ಕೂಟತ್ರ ಜನಪ್ರಿಯ ಕೊಡವ ಸಾಹಿತ್ಯ ಮಾಲೆ ಯೋಜನೆರ ನೋಯ್ಟ 93ನೇ ನೋಯ್ಟ 94ನೇ ಪಿನ್ಯ ನೋಯ್ಟ 95ನೇ ಮುಟ್ಟರ ಪುದಿಯ ಮುಂದ್ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಕೊಡವ ಪಾಟ್ ಕೊಡವ ಭಾಷೆಯಲ್ಲಿ ಓದುವ ಪಿನ್ಯ ಕೊಡವ ತಮಾಷೆ ಪೈಪೋಟಿ ನಡೆಪದುಂಡು. ಕೊಡವ ಭಾಷೆ ಪಿನ್ಯ ಸಾಹಿತ್ಯತ್ರ ಅಭಿಮಾನಿಯ ಎಲ್ಲರೂ ಕಾರ್ಯಕ್ರಮದ ಕೂಡಿಯಾಡುವನಿಗೆ ಕೂಟತ್ರ ಕಾರ್ಯದರ್ಶಿ ಅಮಳಿಚಂಡ ಪ್ರವೀಣ್ ಚಂಗಪ್ಪ ಇಂಗ ಕಟ್ಟಂಡಿತು. ರಾಜ್ಯ ಶಿಕ್ಷಣ ಸಂಶೋಧನೆ ಪಿನ್ಯ ತರಬೇತಿ ಇಲಾಖೆ ಲೋಕ ಶಿಕ್ಷಣ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ವಯಸ್ಕರ ಶಿಕ್ಷಣ ಇಲಾಖೆ ಇಂಗಡ ಕೂಡು ಕೂಟತ್ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆ ಪಿನ್ಯ ಸಾಕ್ಷರತಾ ಸಪ್ತಾಹ ಕಾರ್ಯಕ್ರಮ ನಾಳಾಂಕ್ಯ 11 ಪೊಲಾಕ 10 ಗಂಟೆಕ್ಕೆ ಮಡಿಕೇರಿ ಜೂನಿಯರ್ ಕಾಲೇಜ್ ಆವರಣತ್ರ ಸಭಾಬಾಡಿದ ನಡಪ ಕಾರ್ಯಕ್ರಮದ ಮುಖ್ಯಪಟ್ಟ ಬಿಂದುವ ಕೂಡಿಯಾಡುವುದುಂಡು. ರಾಜ್ಯ ಭಾಷಾ ಹಿಂದಿ ಇಂಡ ನೋಯ್ಟ 50ನೇ ಸ್ಥಾಪನಾ ಕಾಲತ್ರ ಮಾರಿಪತ್ ಮಡಿಕೇರಿ ರಾಜಭಾಷಾ ಅನುಷ್ಠಾನ ಸಮಿತಿ ಇಂಗಡ ಕೂಡು ಕೂಟತ್ ಇಂದು ಮಡಿಕೇರಿರ ಪಿಎಂ ಶ್ರೀ ಜವಾಹರ್ ನವೋದಯ ವಿದ್ಯಾಲಯತ್ಲ್ ಹಿಂದಿಲ್ ಕೈಲು ಒಳದೋ ಪೈಪೋಟಿ ಪಿನ್ಯ